ಇನ್ನು ನಮ್ಮೊಂದಿಗಿದ್ದಾರೆ ಶ್ರೀನಿವಾಸ ಮರಡಿತ್ತಾಯ ವನಭೋಜನ ವಿಟ್ಲ ಇವರು. ಇವರು ನಿವೃತ್ತ ಶಿಕ್ಷಕರು ಹಾಗೂ ಕೃಷಿಕರು. ಇವರ ಕೃಷಿಯ ಅನುಭವವನ್ನು ಹಂಚಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ತೆ ಸರ್. ನೀವು ಕೃಷಿಯನ್ನು ಒಂದು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ ಸರ್? ನಾನು ಸಾಧಾರಣ ಒಂದು 69 ಇಸವಿಯಿಂದ ಕೃಷಿ ಮಾಡ್ತಾ ಇದ್ದೇನೆ. ಇತ್ತೀಚಿನವರೆಗೂ ಮಾಡ್ತಾ ಇದ್ದೇನೆ. ಈಗ ನನ್ನ ಮಗನಿಗೆ ಗೌಡಿಯನ್ಸ್ ಕೂಡ ಅವು ಮಾಡ್ತಾ ಇದ್ದೇನೆ. ಇಷ್ಟು ವರ್ಷಗಳ ಅನುಭವ ಒಂದು ಹೇಗೆ ಅನಿಸ್ತಾ ಉಂಟು ಸರ್ ನಿಮ್ಗೆ ಕೃಷಿಯ ಬಗ್ಗೆ? ಕೃಷಿ ಅಂತ ಹೇಳಿದ ಕೂಡಲೇ ಲಾಭ ನಷ್ಟವನ್ನೇ ನೋಡ್ಲಿಕ್ಕೆ ಆಗುದಿಲ್ಲ. ಲಾಭ ಬರ್ಲಿಕ್ಕೂ ಸಾಕು, ನಷ್ಟ ಬರ್ಲಿಕ್ಕೆ ಸಾಕು. ಆದ್ರೆ ನನ್ನ ಧ್ಯೇಯ ಕೃಷಿಯಲ್ಲಿ ಎಷ್ಟೇ ನಷ್ಟ ಬಂದ್ರೂ ಕೂಡ ಮಣ್ಣು ಶಾಶ್ವತ ಉಳಿದಿದೆ. ನಾವು ಬ್ಯಾಂಕ್ ಅಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಆಗಿ ಇಂಟ್ರೆಸ್ಟ್ ಹೆಚ್ಚು ಕಡಿಮೆ ಆಗಬಹುದು, ಆದ್ರೆ ಡೆಪಾಸಿಟ್ ಹಾಗೆ ಉಳಿದಿದೆ. ಆ ಧ್ಯೇಯ ಇಟ್ಟುಕೊಂಡು ಕೃಷಿ ಮಾಡ್ತಾ ಇದ್ದೇನೆ. ಈಗ ಈ ಕೃಷಿ ಭೂಮಿಯಲ್ಲಿ ಯಾವುದೆಲ್ಲ ಬೆಳೆಗಳನ್ನು ಬೆಳೆಸ್ತಾ ಇದ್ದೀರಾ? ನನ್ನ ಭೂಮಿಯಲ್ಲಿ ನಾನು ಅಡಿಕೆ, ತೆಂಗು, ಮತ್ತೆ ಕಾಳು ಮೆಣಸು, ಬಾಳೆ ಕೃಷಿ ಇಷ್ಟೇ. ಮತ್ತೆ ಬೆಲೆ ಇದು ಸುವರ್ಣಗಡ್ಡೆ ಅಂತ ಹೇಳಿ ಸ್ವಲ್ಪ ಮಾಡ್ತೇನೆ. ಸರಿ, ತರಕಾರಿಗಳನ್ನೆಲ್ಲ ಬೆಳೆಸ್ತಾ ಇದ್ದೀರಾ. ಈಗ ಕೃಷಿ ಭೂಮಿ ಅಂತ ಹೇಳಿದ್ಮೇಲೆ ನೀರಿನ ಒಂದು ಮೂಲ ಹೇಗೆ ಉಂಟು ಸರ್ ನಿಮಗೆ? ಮೊದಲು ನಾವು ಒಕ್ಕೆತ್ತೂರು ಹೊಳೆಯ ನೀರನ್ನೇ ಅವಲಂಬಿಸಿದ್ದೆವು, ಪಂಪಿಂದ ಇದ್ದು. ಮತ್ತೆ ಅದರಲ್ಲಿ ನಮಗೆ ಸಾಕಷ್ಟು ನೀರಿನ ಕೊರತೆ ಆಗುವಾಗ ಬೋರ್ವೆಲ್ ತೆಗೆದು ಈಗ ಬೋರ್ನ ನೀರನ್ನೇ, ಬೋರ್ವೆಲ್ ಎರಡು ಮೂರು ಉಂಟು, ಅದನ್ನು ಉಪಯೋಗಿಸಿಕೊಂಡು ಕೃಷಿ ಮಾಡ್ತಾ ಇದ್ದೇವೆ. ಈಗಿನ ಒಂದು ಹವಾಮಾನ ವೈಪರೀತ್ಯದಿಂದಾಗಿ ಏನಾದ್ರೂ ನಿಮ್ಮ ಕೃಷಿ ಭೂಮಿಗೆ ಏನಾದ್ರೂ ತೊಂದರೆಗಳು ಬಂದಿದೆ ಸರ್? ಅದೇ, ಪ್ರತಿ ವರ್ಷವೂ ಸ್ವಲ್ಪ ಮಳೆ ಎಲ್ಲ ಜಾಸ್ತಿ ಆದ್ರೆ ಕೊಳೆ ರೋಗ ಬರ್ತದೆ. ಹೊಳೆಯ ಬದಿಯಲ್ಲಿ ನಮ್ಮ ಭೂಮಿ ಇರುವುದು, ಜೋರು ಮಳೆ ಬಂದ್ರೆ ಪ್ರವಾಹ ಬರ್ತದೆ. ಒಕ್ಕೆತ್ತೂರು ಹೊಳೆ ಬದಿಯಲ್ಲಿರುವುದು, ಪ್ರವಾಹ ಬಂದು ಅದರಿಂದಾಗಿ ಕೊಳೆ ರೋಗ ಬರ್ತದೆ. ಈ ವರ್ಷ ಮಾತ್ರ ಮಳೆ ಜಾಸ್ತಿ ಆದ ಕಾರಣ ಕೊಳೆ ರೋಗ ತುಂಬಾ ನಮಗೆ ತೊಂದರೆ ಕೊಟ್ಟಿದೆ. ಅಲ್ಲದೆ ರೋಗವನ್ನು ಕಂಟ್ರೋಲ್ ಮಾಡಿದ್ರು ಕೂಡ ನಾವು ಈಗ ಅಡಿಕೆ ಮರಗಳು, ಹಳೆಯ ಮರಗಳು ತನ್ನಷ್ಟಕ್ಕೆ ಸಾಯ್ತವೆ. ಹಾಗೆ ಆ ರೀತಿಯ ನಷ್ಟ ಉಂಟು. ಮತ್ತೆ ಮಳೆ ಗಾಳಿಗೆ, ಗಾಳಿ ಬಂದ್ರೆ ಕೆಲವು ಮರಗಳೆಲ್ಲ, ನಮ್ದು ಹೆಚ್ಚಿನ ಲೋಕಲ್ ವೆರೈಟಿ, ಆ ಮರಗಳು ಎತ್ತರಕ್ಕೆ ಬಿಡುತ್ತೆ, ಗಾಳಿಯ ಇದಕ್ಕೆ ಸಿಕ್ಕಿ ಅದು ತುಂಡತ್ತೆ, ಆ ರೀತಿಯ ನಷ್ಟ ಬರ್ತದೆ. ಈಗ ಅದಕ್ಕೆ ಹಾಕುವಂತ ಗೊಬ್ಬರ ಯಾವ ರೀತಿ ಇದೆ ಸರ್? ನಾವು ಈಗ ಪ್ರಕೃತ ಮೊದಲು ಹಟ್ಟಿ ಗೊಬ್ಬರ ಎಲ್ಲ ಹಾಕ್ತಿದ್ದವು, ಜಾನುವಾರು ಸಾಕ್ತಿದ್ದವು. ಈಗ ಸಾಕ್ಲಿಕ್ಕೆ ಇಲ್ಲಿಯ ಪರಿಸ್ಥಿತಿಯಾಗಿ ಆಗುದಿಲ್ಲ, ವರ್ಕರ್ಸ್ ಕೆಲಸವರ ಕೊರತೆಯಿಂದ. ಈಗ ನಾವು NPK ಅಂದ್ರೆ ರಸಗೊಬ್ಬರ ಹಾಕ್ತಾ ಇದ್ದೇವೆ, ಮತ್ತೆ ಅದರೊಟ್ಟಿಗೆ ಎಳ್ಳಿಂಡಿ ಮತ್ತು ಹರಳಿಂಡಿ ಇದನ್ನು ಕೊಡ್ತಾ ಇದ್ದೇವೆ. ಈ ತರ ಅದಕ್ಕೆ ಗೊಬ್ಬರವನ್ನು ಹಾಕ್ತಾ ಇದ್ದೀರಾ. ಈಗ ನಿಮ್ಗೆ ಅಡಿಕೆ ಹೇಗೆ ಉಂಟು, ಧಾರಣೆ ಹೇಗುಂಟು ಸರ್? ಅಡಿಕೆ ಧಾರಣೆ ಪರವಾಗಿಲ್ಲ, ಆದ್ರೂ ನಮ್ಮ ಶ್ರಮಕ್ಕೆ ಸಾಲದು, ಸ್ವಲ್ಪ ಹೆಚ್ಚು ಬರ್ಬೇಕಂದ್ರೆ ನಮ್ದೇ ಈಗ ಕೆಲಸವರ ಸಂಬಳ ಹೆಚ್ಚಿರ್ತದೆ, ಮತ್ತೆ ಬಾಕಿದ್ದ ರಸಗೊಬ್ಬರಕ್ಕೆ ರೇಟ್ ಹೆಚ್ಚಾಗ್ತದೆ, ಔಷಧಗಳು ಸಿಂಪಡಿಸಲಿಕ್ಕೆ ಸಂಬಳ ಹೆಚ್ಚು ಕೊಡ್ತಾರೆ. ಈ ಎಲ್ಲ ದೃಷ್ಟಿಯಿಂದ ಅಡಿಕೆಗೆ ಈಗ ಸಿಗುವ ರೇಟು ಸಾಲದು, ಹೆಚ್ಚು ಸಿಗಬೇಕಂತ ನಮ್ಮ ಹಾರೈಕೆ. ಈಗ ಇದಕ್ಕೆ ಏನಾದ್ರೂ ನೀವು ಈ ಕೃಷಿ ಭೂಮಿಗೆ ಸರ್ಕಾರದಿಂದ ಏನಾದ್ರೂ ಸೌಲಭ್ಯಗಳನ್ನು ತಗೊಂಡಿದ್ದೀರಾ ಸರ್, ಸಬ್ಸಿಡಿ ಆತರ ಏನಾದ್ರೂ? ನಾವು ಈಗ ಕೆಲವು ವರ್ಷಗಳ ಹಿಂದೆ ಸಸಿ ತೋಟ ಹೊಸ್ತು ಮಾಡುವಾಗ ಅದಕ್ಕೆ ನಾವು ಡ್ರಿಪ್ಪಿಗೋಸ್ಕರ ಸಬ್ಸಿಡಿ ತಗೊಂಡಿದ್ರೆ ಸಬ್ಸಿಡಿ ಸಿಕ್ಕಿದೆ ತೋಟಗಾರಿಕೆ ಇಲಾಖೆಯಿಂದ. ಈ ತರ ಸಬ್ಸಿಡಿಯನ್ನು ತಗೊಂಡಿದ್ದೀರಾ ಸರ್. ಈಗ ಕೆಲಸದ ಸಹಾಯಕರು ಕಡಿಮೆ ಬರುವಂತದ್ದು, ಆಗ ನಮಗೆ ಈ ಕೆಲಸಗಳಿಗೆ ತೊಂದರೆ ಆಗ್ತದೆ ಕೆಲಸ ಮಾಡ್ಲಿಕ್ಕೆ ಸಹ. ಆ ಸಂದರ್ಭದಲ್ಲಿ ಈಗ ಒಂದು ಯಂತ್ರೋಪಕರಣಗಳ ಬಳಕೆ ಬಂದಿದೆ, ಅದು ಏನಾದ್ರೂ ನೀವು ಉಪಯೋಗ ಮಾಡ್ತಾ ಇದ್ದೀರಾ ಸರ್? ನಾವೀಗ ಸಾಧ್ಯವಾದಷ್ಟು ಯಂತ್ರೋಪಕರಣಗಳ ಉಪಯೋಗ ಮಾಡ್ತಾ ಇದ್ದೇವೆ. ಅಂದ್ರೆ ಔಷಧ ಸಿಂಪರಣೆಗೆ ಜನಗಳು ಮೊದಲು ಗಾಳಿ ಹಾಕ್ತಾ ಇದ್ದದ್ದು ಪಂಪ್ಗೆ, ಈಗ ಅದರ ಬದಲು ಆ ಕೆಲಸ ಇಲ್ಲ, ಯಂತ್ರದ ಮೂಲಕ ಮಾಡ್ತೇವೆ ಸಿಂಪರಣೆಗೆ. ಮತ್ತೆ ಮರಗಳನ್ನೆಲ್ಲ ಕಟ್ ಮಾಡಲಿಕ್ಕೆ ಅದಕ್ಕೆ ಯಂತ್ರ ಉಂಟು, ಅದನ್ನೆಲ್ಲ ಉಪಯೋಗಿಸಿದೆ. ಸರಿ, ಈಗ ನೀವು ಗೇರು ಬೀಜಗಳ ಮರಗಳನ್ನು ನೆಟ್ಟಿದ್ದೀರಿ ಅಂತ ಹೇಳಿದ್ರಿ, ಇದ್ರ ಒಂದು ನಿಮ್ಮ ಕೃಷಿ ಹೇಗೆ ನಡೀತಾ ಉಂಟು ಸರ್? ಅಂದ್ರೆ ಗೇರು ಕೃಷಿಯಲ್ಲಿ ನಾನು ಹೆಚ್ಚು ಅದಕ್ಕೆ ಮ್ಯಾನ್ಯುಲ್ ಕೊಡ್ಲಿಕ್ಕೆ ಹೋಗಲ್ಲ, ಸಾಧಾರಣ ಒಂದು ನಾರ್ಮಲ್ ಕೊಟ್ಟು ಬೆಳೆಸಿದ್ದೇನೆ. ಅದು ನೆಟ್ಟೊಂದು 2 ವರ್ಷದಲ್ಲೇ ಈಲ್ಡ್ ಶುರು ಆಗಿದೆ ಸ್ವಲ್ಪ, ಮತ್ತೆ ಈಗ ವರ್ಷದ ವರ್ಷಕ್ಕೆ ಈಲ್ಡ್ ಹೆಚ್ಚಾಗ್ತಾ ಹೋಗ್ತಾ ಉಂಟು. ಈಗ ಒಂದು 10 ವರ್ಷ ಆಯ್ತು, ಈಗ ಒಂದು ಮರದಲ್ಲಿ ಒಂದು 4 ಕೆಜಿ ಅಷ್ಟು ಸಿಗ್ತದೆ, ಇನ್ನು ವರ್ಷದ ವರ್ಷಕ್ಕೆ ಹೆಚ್ಚಾಗ್ತಾ ಹೋಗ್ತದೆ. ಅದಕ್ಕೂ ಸ್ವಲ್ಪ ಮ್ಯಾನ್ಯೂರ್ ಕೊಡ್ತೇನೆ ವರ್ಷವೊಮ್ಮೆ, ಅದರ ಎಲ್ಲ ಹುಲ್ಲು ಎಲ್ಲ ತೆಗೆದು ಸ್ವಲ್ಪ ನಾವು ಮೇಂಟೈನ್ ಮಾಡಬೇಕು. ಇದಕ್ಕೆ ನೀರಿನ ವ್ಯವಸ್ಥೆ ಹೇಗೆ ಸರ್? ನಾನು ಅದಕ್ಕೆ ನೀರು ಫಸ್ಟ್ 2 ವರ್ಷ ಮಾತ್ರ ಕೊಟ್ಟದ್ದು, ಮತ್ತೆ ಈಗ ನೀರು ಕೊಡ್ಲಿಕ್ಕಿಲ್ಲ. ಈಗ ಮಳೆಯ ನೀರು ಸ್ವಲ್ಪ ಸ್ಟಾಕ್ ಆಗುವಾಗೆ ಮಳೆಗಾಲದಲ್ಲಿ ಸ್ವಲ್ಪ ಅದರ ಹತ್ತಿರ ಟಂಚಿ ತೆಗೆದು ಆ ರೀತಿ ಮಾಡುದು, ಬೇರೆ ನೀರು ಕೊಡುದಿಲ್ಲ. ಇಲ್ಲಿ ಈಗ ಅದಕ್ಕೆ ರೋಗ ಬಾಧಕಗಳು ಏನಾದ್ರೂ ಬರ್ತದ ಸರ್ ಮರಕ್ಕೆ? ಈಗ ಸದ್ಯಕ್ಕೆ ನನ್ನ ಪ್ಲಾಟ್ಗೆ ರೋಗ ಬರಲಿಲ್ಲ, ಆದ್ರೆ ಕೆಲವೊಮ್ಮೆ ಬರ್ತಂದೆ ಹೇಳ್ತಾರೆ, ಕೆಲವು ಮರಗಳು ಸಾಯಿದು ಹಾಗೆ. ಅಂತ ಅನುಭವ ಇಷ್ಟ ನನಗೆ ಬರಲಿಲ್ಲ. ಅಂದ್ರೆ ಈಗ ಸಣ್ಣ ಸಸಿಗಳು 10 ವರ್ಷ ಆಯ್ತಷ್ಟೇ. ಎಲ್ಲಾ ತಳಿ ಮಿಶ್ರ ಬೇಸಾಯವನ್ನು ಮಾಡ್ತಾ ಇದ್ದೀರಾ? ಇಲ್ಲಿಗ ನಿಮಗೆ ಇದಕ್ಕೆ ಮನೆಯವರು ಯಾವ ರೀತಿ ಸಹಾಯ ಮಾಡ್ತಾ ಇದ್ದಾರೆ ಸರ್, ನಿಮ್ಮ ಕೃಷಿಯ ಒಂದು ಅಭಿವೃದ್ಧಿಗೆ? ಮನೆಯವರು ಈ ಕೃಷಿಯ ಅಭಿವೃದ್ಧಿಗೆ ಅವರಿಂದ ಸಾಧ್ಯರು ಎಲ್ಲ ಸಹಕಾರ ಕೊಡ್ತಾರೆ. ಅಂದ್ರೆ ನಾವು ಅಲ್ಲಿ ತೋಟಕ್ಕೆ ಹೋಗಿ ಅಲ್ಲಿ ಕೃಷಿ ಮಾಡುವಾಗ ಕೆಲಸವನ್ನಿದ್ರು ಕೂಡ ಅವರಿಗೆ ಬೇಕಾದ ಸವಲತ್ತು ಕಾಫಿ ತಿಂಡಿ ಇದು ಎಲ್ಲ ಆ ಕೆಲಸವನ್ನು ಮನೆಯವರು ಮಾಡ್ತಾರೆ. ಅವರು ಹಾಗೆ ತುಂಬ ಹೃದಯದ ಸಹಕಾರ ಕೊಡ್ತಾ ಇದ್ದಾರೆ. ಈಗ ನೀವು ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ರಿ, ಹಾಗೆ ಅಲ್ಲಿಂದ ಒಂದು ನಿವೃತ್ತರಾಗಿ ನಿಮ್ಮ ಕೃಷಿಗೆ ಒಲವು ತೋರಿಸಿದ್ರಿ, ಕೃಷಿಗೆ ಹೆಚ್ಚು ಆಸಕ್ತಿ ತೋರಿಸಿದ್ರಿ. ಒಟ್ಟಾಗಿ ಹೇಳುದಿದ್ರೆ ಎಲ್ಲಾ ಮಿಶ್ರ ಬೆಳೆಯನ್ನು ಬೆಳೆಸ್ತಾ ಇದ್ದೀರಾ. ನಿಮ್ಮ ಮೊದಲಿನ ಒಂದು ಉದ್ಯೋಗಕ್ಕೂ ಹಾಗೂ ಈಗ ಇರುವಂತಹ ನಿಮ್ಮ ಕೃಷಿಯ ವಿಷಯಕ್ಕೂ ಯಾವ ತರ ನಿಮಗೆ ಆ ಒಂದು ಅನುಭವ ಒಂದು ಕೊಡ್ತಾ ಉಂಟು ಸರ್? ನಾನು ಶಿಕ್ಷಕನಾಗಿ ದುಡಿಯುವಾಗ ಅಲ್ಲಿರುವಂತಹ ಮಕ್ಕಳು ಬೇರೆ ಬೇರೆ ರೀತಿಯ ಮಕ್ಕಳು ಸಿಗ್ತಾರೆ. ಅಂದ್ರೆ ಕಲಿಕೆಯಲ್ಲಿ ಮುಂದೆ ಇರುವವರು, ಹಿಂದೆ ಇರುವವರು, ಕೆಲವರು ಚಟುವಟಿಕೆಯಲ್ಲಿ ಮುಂದೆ ಹಿಂದೆ ಇರುವವರು, ಆ ಎಲ್ಲ ರೀತಿಯ ಮಕ್ಕಳನ್ನು ನೋಡುವಾಗ ನಮಗೆ ಭಾರಿ ಖುಷಿ ಆಗುತ್ತೆ. ನಮಗೆ ನಮ್ಮ ಆಯಾಸ ಎಲ್ಲ ಮರ್ತು ಹೋಗುತ್ತೆ. ಹಾಗೆ ಅವರ ಲವಲವಿಕೆ, ಅವರ ಚಟುವಟಿಕೆ ನೋಡಿಕೊಂಡು ನಾವು ಸಂತೋಷ ಪಡೆದಿದ್ದೇವೆ. ಹಾಗೆ ಇಲ್ಲಿ ಕೃಷಿಯಲ್ಲಿ ಕೂಡ ಹಾಗೆ ಕೃಷಿ ಮಾಡಿ ಈಗ ಕೃಷಿ ನಾವು ಮಾಡಿದ ಕೃಷಿಯಕ್ಕೆ ನೋಡ್ತಾ ಬರುವಾಗ ಅಡಿಕೆ ತೋಟಕ್ಕಾಗಲಿ ಗೇರು ತೋಟಕ್ಕಾಗಲಿ ಹೋಗಿ ಅಲ್ಲಿರುವ ಫಸಲು ಇದನ್ನು ನೋಡುವಾಗ ನಮಗೊಂದು ಮನಸ್ಸಿಗೆ ತೃಪ್ತಿ ಸಿಗ್ತದೆ. ಇದು ನಾವು ಮಾಡಿದ್ದು ನಾನು ಅಂತಲ್ಲ, ನಾವು ಮಾಡಿದ್ದು ನಮ್ಮ, ಇದನ್ನು ನೋಡಿ ಮನಸ್ಸಿಗೊಂದು ಸಮಾಧಾನ ಸಿಗುತ್ತೆ. ನನ್ನ ಗೆಳೆಯರು ಕೇಳ್ತಾರೆ ನೀವು ರಿಟೈರ್ ನಿಮಗೆ ಹೇಗೆ ಟೈಮ್ ಪಾಸ್ ಆಗ್ತದೆ, ನನಗೆ ಟೈಮ್ ಸಾಕಾಗಲ್ಲ ಮಾರ್ರೆ ಅಂತ ಹೇಳಿ. ಹೌದು ಅಂತ ಹೇಳಿ, ಈ ಕೃಷಿ ಇದ್ದ ಕಾರಣ ಟೈಮ್ ಸಾಕಾಗಲ್ಲ. ಕೆಲವರಿಗೆ ಬೇರೆ ಏನು ಇದ್ದ ಕಾರಣ ರಿಟೈರ್ ಆದ ಅಂದ್ರೆ ಎಂತ ಮಾಡುದು ಅಂತ ಹೇಳುವ ಇದು ಬರುತ್ತೆ. ನನಗೆ ಅಂತ ಪ್ರಾಬ್ಲಮ್ ಸಮಸ್ಯೆ ಇಲ್ಲ. ಆ ಕಡೆ ಶಿಕ್ಷಣದಿಂದ ಶಿಕ್ಷಕರಾಗಿ ನಿವೃತ್ತಿ ಹೊಂದಿದ್ಮೇಲೆ ಹೆಚ್ಚಾಗಿ ಕೃಷಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಆ ಒಂದು ಸಮಯವನ್ನು ಕೃಷಿಯಲ್ಲಿ ಕಳೀತಾ ಇದ್ದೀರಾ, ಒಂಥರ ಖುಷಿಯ ಒಂದು ಜೀವನ ಅಂತಲೇ ಹೇಳ್ಬೋದು. ಕೃಷಿ ಭೂಮಿ ಹತ್ರ ಆ ಒಂದು ನಾವು ನೆಟ್ಟಂತಹ ಗಿಡಗಳು ದೊಡ್ಡದಾಗಿ ಒಂದು ಫಲ ಕೊಡುವಾಗ ನಮಗೆ ಒಂದು ತೃಪ್ತಿ ಸಿಗುವಂತದ್ದು, ಅಥವಾ ಯಾವುದೇ ಇರಲಿ ಆ ಕೃಷಿಯಲ್ಲಿ ಒಂದು ನಾವು ಸಕ್ಸಸ್ ಅನ್ನು ಕಂಡಾಗ ನಮಗೆ ಬರುವಂತ ಖುಷಿಯೇ ಬೇರೆ ಸರ್. ಈ ತರ ನೀವು ಒಂದು ಎರಡು ವೃತ್ತಿ ಇಲ್ಲಿ ಒಂದು ಕೃಷಿಯ ಒಂದು ಹೊಸ ಅನುಭವ, ಸೊ ಈ ಎರಡರಲ್ಲೂ ತುಂಬಾ ಸಂತೋಷವನ್ನು ಕಂಡಿದ್ದೀರಾ ಸರ್. ನೀವು ಒಟ್ಟಾರೆ ಹೇಳುದಿದ್ರೆ ನಮ್ಮ ಕೃಷಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನನ್ನ ಅಭಿಪ್ರಾಯ ನಮ್ಮ ನಾವು ಮಾಡಿದ ನಮ್ಮ ಹಿರಿಯರು ಮಾಡಿದಂತಹ ಕೃಷಿ ಭೂಮಿಯನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು ಅಂತ ನನ್ನ ಧ್ಯೇಯ. ಅದನ್ನು ಉಳಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಆದರೆ ನಷ್ಟ ಲಾಭ ನೋಡಬಾರ್ದು. ಹಾಗೆಯೇ ನಾನು ಒಂದು ಹೇಳಿದರೆ ಉತ್ಪ್ರೇಕ್ಷೆ ಅಂತ ಭಾವಿಸಬಾರ್ದು. ನನ್ನ ಮಗ ಐ ಟಿ ಫೀಲ್ಡ್ನಲ್ಲಿ ಬೆಂಗಳೂರಲ್ಲಿ ಇದ್ದ, ಕೊರೋನಾ ಸಂಬಂಧಿ ಇಲ್ಲಿಗೆ ಮನೆಗೆ ಬರುವಾಗ ಅವನ ಹತ್ರ ಒಂದು ಐಡಿಯಾ ಹೇಳಿದೆ, ನೋಡು ನನಗೆ ಪ್ರಾಯ ಆಯಿತು, ಕೃಷಿ ನೋಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ನಿನಗೆ ಇಷ್ಟೇ ಇದ್ರೆ ನಾನು ಒತ್ತಾಯ ಇಲ್ಲ, ನಮ್ಮ ಹಿರಿಯರ ಭೂಮಿಯನ್ನು ನಾವು ಉಳಿಸಿಕೊಳ್ಬೇಕು ಅಂತ ನಾನು ಶ್ರಮಪಟ್ಟೆ, ಅದನ್ನು ಉಳಿಸಿಕೊಳ್ಳುವ ದೃಷ್ಟಿಯಿಂದ ನಿನಗೆ ಸಮಾಧಾನ ಇದ್ದರೆ ನೀವು ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಸಿಗ್ತದೆ, ಸ್ವಲ್ಪ ಸ್ವಲ್ಪ ಸಂಬಳ ಕಡಿಮೆ, ಫೆಸಿಲಿಟಿ ಕಡಿಮೆ ಇರೋದು, ಆದರೂ ನಮ್ಮ ಭೂಮಿಯನ್ನು ಉಳಿಸಿಕೊಳ್ಳುವಂಥ ಒಂದು ತೃಪ್ತಿ ಇದೆ ಅಂತ ಹೇಳಿದೆ. ಅದಕ್ಕೆ ಅವನು ಯೋಚನೆ ಮಾಡಿ ಮನಸ್ಸು ಹೋಗೊಟ್ಟು, ಅವನು ಅವನ ಮಿಸೆಸ್ ಅಂದರೆ ಸೊಸೆ ಅವರದ್ದು ಕೂಡ ಅಷ್ಟೇ ಒಪ್ಪಿಬೇಕಾಗ್ತದೆ. ಹಾಗೆ ಅವರಿಬ್ರು ಕೂಡ ಮನಸ್ಸು ಮಾಡಿ ಈಗ ಒಂದು 4 ವರ್ಷದಿಂದ ನನ್ನೊಟ್ಟಿಗಿದ್ದಾರೆ, ಎಲ್ಲ ಜವಾಬ್ದಾರಿಯನ್ನು ಮಗ ತೆಗೆದಿದ್ದಾನೆ. ಹಾಗೆ ನಾನು ಕೃಷಿಯ ಮಟ್ಟಿಗೆ ಹಾಗೆ ಆ ರೀತಿ ಒಂದು ಧ್ಯೇಯ ಹೊಂದಿದ್ದೇನೆ. ಈ ತರ ಒಂದು ಭೂಮಿಯನ್ನು ಉಳಿಸಬೇಕಾಗ್ತದೆ. ನಾವು ಶಿಕ್ಷಣವನ್ನು ಕಲ್ತರು ಉದ್ಯೋಗದಲ್ಲಿ ಇದ್ರೂ ಸಹ ನಮ್ಮ ಹಿರಿಯರು ಮಾಡಿರುವಂತಹ ಭೂಮಿ ಇರಲಿ, ಆ ಭೂಮಿ ಒಳ್ಳೆಯ ರೀತಿಯಲ್ಲಿ ಇರಬೇಕಾಗ್ತದೆ. ಮುಂದಿನ ಪೀಳಿಗೆಗೆ ನಾವು ಒಳ್ಳೆಯ ರೀತಿಯ ಭೂಮಿಯನ್ನು ಕೊಡಬೇಕಾಗ್ತದೆ. ಆದ ಕಾರಣ ಆ ಒಂದು ದೃಷ್ಟಿಯಲ್ಲಿ ಸಹ ನೀವು ಮಗನ ವಿಷಯದಲ್ಲಿ ಉದ್ಯೋಗದಲ್ಲಿ ಇದ್ರೂ ಸಹ ನೀವು ಇಲ್ಲಿ ಕೃಷಿ ಭೂಮಿಯನ್ನು ನೋಡಿಕೊಂಡು ಉದ್ಯೋಗ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀರಾ ಸರ್. ಈಗ ನಿಮಗೆ ಈ ಕೃಷಿ ಒಂದು ತೋಟ ಇರಲಿ ಅಥವಾ ಬಾಳೆಗಿಡ ಇರಲಿ, ಕರಿಮೆಣಸು ಉಂಟು, ಸೊ ಇದೆಲ್ಲ ಮಿಶ್ರ ತಳಿಯಿಂದ ಅದರಲ್ಲಿ ಬರುವಂತ ಆದಾಯದ ಹೇಗೆ ನಿರ್ವಹಿಸ್ತೀರಿ ಸರ್? ಅಂದ್ರೆ ಒಂದು ಕಡೆಯಲ್ಲಿ ಒಂದು ಬೆಳೆಗೆ ಸ್ವಲ್ಪ ನಷ್ಟ ಬಂದ್ರೆ ಇನ್ನೊಂದು ಕಡೆ ಬೆಳೆಗೆ ಸ್ವಲ್ಪ ಲಾಭ ಸಿಗ್ತದೆ, ಅದೊಂದು ಹೊಂದಾಣಿಕೆಯಲ್ಲಿ ಹೋಗ್ತಾ ಇರ್ತದೆ, ಅದರ ಒಂದು ಅನುಭವ ಹೇಳಿ. ನನ್ನ ಅಭಿಪ್ರಾಯ ನೀವು ಹೇಳಿದಾಗೆ, ನನ್ನ ಸ್ವಂತ ಅಭಿಪ್ರಾಯ ಅಂದ್ರೆ ಮಿಶ್ರ ತಳಿ ಇರಬೇಕು, ಬೆಳೆ ಇರಬೇಕು. ಮಿಶ್ರ ಬೆಳೆ ಇದ್ರೆ ಒಂದರಲ್ಲಿ ಲಾಸ್ ಆದ್ರೆ ಒಂದು ವರ್ಷ ಒಂದರಲ್ಲಿ ನಷ್ಟ ಬಂದ್ರೆ ಮತ್ತೊಂದರಲ್ಲಿ ಲಾಭ ಬರುತ್ತೆ, ಅದರಲ್ಲಿ ನಷ್ಟ ಬರುವಾಗ ಇದ್ರಲ್ಲಿ ಬರುತ್ತೆ. ಹಾಗೆ ಅದನ್ನು ನಮ್ಮ ನಷ್ಟವನ್ನು ಸಮತೋಲನವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮಿಶ್ರ ಬೆಳೆ ಅಗತ್ಯ ಅಂತ ಹೇಳಿ ನನ್ನ ಅಭಿಪ್ರಾಯ. ನಿಮ್ಗೊಂದು ಎಷ್ಟು ಭೂಮಿ ಉಂಟು ಸರ್? ನಮಗೆ ಈಗ ಹೆಚ್ಚು ಕಡಿಮೆ ಒಂದು 10-12 ಎಕರೆ ಜಾಗ ಉಂಟು. ಇಡೀ ಕೃಷಿ ತೋಟ ಇಟ್ಟಿದ್ದೀರಾ ಸರ್? ಇಲ್ಲ, ಎಲ್ಲ ನಾನು ಕೃಷಿ ಮಾಡಲಿಲ್ಲ, ಮಾಡಬಹುದಿತ್ತು, ಆದ್ರೆ ನಾನು ನನಗೆ ಎಷ್ಟು ಬೇಕು ಅಷ್ಟು ತೋಟ ಇಟ್ಟುಕೊಂಡು ಮತ್ತೆ ಅದೇ ಸ್ವಲ್ಪ ಗುಡ್ಡದಲ್ಲಿ ಸ್ವಲ್ಪ ಜಾಗದಲ್ಲಿ ಗೇರು ಹಾಕಿದೆ, ಮತ್ತೆ ಸ್ವಲ್ಪದಲ್ಲಿ ಮರಗಳನ್ನು ಬೆಳೆಸ್ತಾ ಇದ್ದೇನೆ. ನೆಟ್ಟ ಮರಗಳು ಕೆಲವರು ಜಾತಿ ಮರಗಳೆಲ್ಲ ಅದನ್ನು ಬೆಳೆಸ್ತಾ ಇದ್ದಾನೆ. ಮತ್ತೆ ಸ್ವಲ್ಪ ಸೊಪ್ಪು ತರಕಾರಿಗೆ ಬೇಕು ಅಂತ ಹೇಳಿ ಇಷ್ಟು ಮಾಡಿದ್ರೆ, ಮತ್ತೆ ಏನಾದ್ರು ನಾವು ಎಲ್ಲ ಕೃಷಿ ಮಾಡಿದ್ರೆ ಮತ್ತೆ ಒಂದು ಸಂದರ್ಭ ನಮಗೆ ಏನಾದ್ರೂ ಒಂದು ಕೃಷಿ ಇಲ್ಲದ ಜಾಗ ಬೇಕು ಅಂತಾರೆ, ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಎಲ್ಲ ಕಡೆ ಕೃಷಿ ಮಾಡ್ಲಿಕ್ಕೆ ಹೋಗಲ್ಲ. ಗದ್ದೆದ್ದು ಏನಾದ್ರೂ ಮಾಡ್ತಾ ಇದ್ರೆ ಸರ್ ಮೊದಲು? ನಾವು ಪ್ರಥಮತಃ ಗದ್ದೆಯೇ ಇದ್ದದ್ದಲ್ಲ, ಗದ್ದೆಯಲ್ಲೇ ಬೆಳೆ ಮಾಡ್ತಾ ಇದ್ದೆವು. ಮತ್ತೆ ಆ ನಂತರ ಗದ್ದೆಗೆ ರೋಗ ರುಜಿನಗಳು ಬರಲಿಕ್ಕೆ ಆಯಿತು. ಕೆಲಸದವರ ಕೊರತೆ ಬಂದಾಗ ಮತ್ತೆ ಸ್ವಲ್ಪ ಗದ್ದೆಯನ್ನು ಬಿಟ್ಟು ಆದರೂ ಕೂಡ ಒಂದು ಗದ್ದೆ ಉಳಿಸಿಕೊಳ್ಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟೆ. ಮತ್ತೆ ಅದಕ್ಕೆ ಬರುವ ರೋಗ ರುಜಿನ, ನಾನು ಜವಾಬ್ದಾರಿಯಿಂದ ಕಾರಣ ಮತ್ತೆ ಇದು ಆಗುವಂತಲ್ಲ ಹೇಳಿ ಮತ್ತೆ ಗದ್ದೆಗೆ ಕೃಷಿಗೆ ತಿಲಾಂಜಲಿ ಕೊಟ್ಟೆ. ಕೃಷಿಯಲ್ಲಿ ಸಾಧಕ ಬಾಧಕಗಳು ಇದ್ದದ್ದೇ ಸರ್. ಅದೇ ಅಂದ್ರೆ ಕ್ರಮೇಣ ನಮ್ಮ ಒಂದು ಊಟದ ಪ್ರತಿದಿನ ನಿತ್ಯ ನಾವು ಆಹಾರ ಸೇವಿಸುವುದರಲ್ಲಿ ನಮ್ಮ ಅನ್ನ ಸಹ ಒಂದು ಭಾಗ. ಭತ್ತದ ಕೃಷಿಯನ್ನು ಆ ಥರ ಇರುವಂತಹ ಜಾಗ ಸಹ ಉಂಟು, ಮುಂದೆ ಸಹ ಅದು ಮಾಡುವ ರೀತಿಯಲ್ಲಿ ಉಂಟು. ಅನುಕೂಲ ಆದ್ರೆ ಮಾಡಬಹುದು ಗದ್ದೆ ಕೃಷಿ ಸಹ. ಒಂದಿಷ್ಟು ನಿಮ್ಮ ಅನುಭವಗಳನ್ನು ಕೃಷಿಯ ಬಗ್ಗೆ ಹಂಚಿಕೊಂಡಿದ್ದೀರಾ ಸರ್ ನಮ್ಮ ಶ್ರೋತೃಗಳಿಗೆ? ಈ ಕಾರ್ಯಕ್ರಮಕ್ಕೆ ಬಂದು ಕೇಳುಗರಿಗೆ ಒಂದು ಅವಕಾಶವನ್ನು ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ನಿಮ್ಗೆ ಆಕಾಶವಾಣಿ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿ. ಆಕಾಶವಾಣಿಯ ನನ್ನನ್ನು ಸಂದರ್ಶಿಸಿದಂತಹ ತಮಗೂ ಆಕಾಶವಾಣಿ ನಿಲಯಕ್ಕೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು, ವಂದನೆಗಳು. ನಮಸ್ತೆ ಸರ್. ಇದುವರೆಗೆ ಸಾವಯವ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡವರು ಶ್ರೀನಿವಾಸ ಮರಡಿತ್ತಾಯ ವನಭೋಜನ ವಿಟ್ಲ. ಇವರನ್ನು ಮಾತನಾಡಿಸಿದವರು ಶಶಿಕಲಾ ಪ್ರಭು ಕಾಡುಮಠ. ಮುಂದೆ ಕೇಳೋಣ ಭತ್ತದ ಕೃಷಿ ಈ ಕುರಿತು ಮೋನಪ್ಪ ಪೂಜಾರಿ ಇವರೊಂದಿಗಿನ ಸಂದರ್ಶನ ಕೇಳೋಣ. ಸಂದರ್ಶಕರು ಶಶಿಕಲಾ ಪ್ರಭು ಕಾಡುಮಠ. ಪ್ರೀತಿಯ ಶ್ರೋತೃಗಳೇ, ಇಂದು ಮೋನಪ್ಪ ಪೂಜಾರಿ ಕಾವು ಪುತ್ತೂರು ಇವರು ತಮ್ಮ ಭೂಮಿಯಲ್ಲಿ ಭತ್ತದ ಬೆಳೆಯನ್ನು ಬೆಳೆಸ್ತಾ ಇದ್ದಾರೆ. ಈ ಒಂದು ವಿಷಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ ಮೇಡಮ್. ಈ ಭತ್ತ ಬೆಳೆಸುವುದಂದ್ರೆ ಸುಲಭದ ಕೆಲಸ ಅಲ್ಲ, ಆದ್ರೆ ನಮ್ಮ ದಿನನಿತ್ಯದ ಆಹಾರದಲ್ಲಿ ಭತ್ತ ಮುಖ್ಯವಾಗಿ ಒಂದು ಬೆಳೆಯಾಗಿದೆ. ಹೇಗೆ ಸರ್ ಭತ್ತದ ಕೃಷಿಯನ್ನು ಮಾಡಲಿಕ್ಕೆ ನಿಮ್ಗೆ ಅನುಕೂಲಕರವಾದ ವಾತಾವರಣ ಹೇಗೆ ಉಂಟು ಅಂತ ಹೇಳ್ಬೋದಾ ಸರ್? ನನ್ನ ಹೆಸರು ಕೆ ಮೋನಪ್ಪ ಪೂಜಾರಿ, ಕೆರೆಮಾರು ಮನೆ ಕಾವು ಅಂಚೆ, ಪುತ್ತೂರು ತಾಲೂಕು ನನ್ನ ಅಡ್ರೆಸ್. ನಾನು ಮೊದಲು ಒಂದು ಸಣ್ಣ ಪಿ ಯು ಸಿ ಡಿಪ್ಲೊಮಾ ಮಾಡಿ ಆನಂತರ ನಮಗೆ ಉದ್ಯೋಗ ಆಗಲಿ ಆಗ ಬಡತನ. ಮೊದಲೆಲ್ಲ ಇದ್ದದ್ದು ಗದ್ದೆ ಮಾತ್ರ, ಆದಷ್ಟು ಅಡಿಕೆ ತೋಟ ಬಾಕಿ ಇನ್ಕಮ್ ಬರುವಂಥ ಯಾವುದೇ ಕೃಷಿ ಇರಲಿಲ್ಲ. ನಮಗೆ ಗದ್ದೆಯಲ್ಲಿ ಏನು ಲಾಭ ಇಲ್ಲ ಅಂತೇಳಿ ಆವಾಗಿನ ಕಾಲದಲ್ಲಿ ಕಂಡ ಕಾರಣ ನಾನು ಪಿ ಯು ಸಿ ಡಿಪ್ಲೊಮಾ ಮಾಡಿ ಒಂದು ಖಾಸಗಿ ಬಸ್ಸಲ್ಲಿ ಕಂಡಕ್ಟರ್ ಆಗಿ ಹೋಗಿದ್ದೆ. ಆನಂತರ ಅಲ್ಲಿ ಕೂಡ ಆ ಊರಲ್ಲಿ ಕೂಡ ಹೋಗುವಾಗ ಅಲ್ಲಿ ಗದ್ದೆಯೇ ಜಾಸ್ತಿ ಇತ್ತು. ಅಲ್ಲಿ ಅಡಿಕೆ ತೋಟ ಇಲ್ಲ, ಯಾಕಂದರೆ ಉದಾಹರಣೆ ಉಡುಪಿಯಲ್ಲಿ ಸ್ವಲ್ಪ ಅಡಿಕೆ ತೋಟ ಎಲ್ಲ ಕಡಿಮೆ. ಆನಂತರ ನನ್ನ ಹಿರಿಯರ ಆಶೀರ್ವಾದ ಪ್ರಕಾರ ನಾನು ಊರಿಗೆ ಬಂದೆ. ಊರಿನಲ್ಲಿ ಬಂದು ಮನೆಯಲ್ಲಿ ಕೃಷಿ ಮಾಡಿ ಉತ್ತಮ ರೀತಿಯಲ್ಲಿ ಮಾಡಬಹುದು ಅಂತೇಳಿ ನಾನು ದೂರ ತರಬೇತಿಯನ್ನು ಪಡ್ಕೊಂಡು ಬೇರೆ ಬೇರೆ ಕೃಷಿ ಇಲಾಖೆಯಲ್ಲಿ ಹೋಗಿ ತರಬೇತಿಯನ್ನು ಪಡ್ಕೊಂಡು ಮನೆಯಲ್ಲಿ ಕೃಷಿ ಮಾಡಿದರೆ ಏನು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನನಗೊಂದು ಕಂಡುಕೊಂಡಿದ್ದು. ಹಾಗೆ ನಾನೊಂದು 90-90 ಇಸವಿಯಲ್ಲಿ ಮನೆಯಲ್ಲಿ ಇದ್ದುಕೊಂಡು ಕೃಷಿಯನ್ನು ಭತ್ತ ಬೇಸಾಯ ಕೃಷಿಯನ್ನು ಮಾಡಲಿಕ್ಕೆ ಶುರು ಮಾಡಿದ್ದೇನೆ. ಈ ಕೃಷಿ ಮಾಡುವಾಗ ಇದರಲ್ಲಿ ಭತ್ತ ಬೇಸಾಯದಲ್ಲಿ ನಮಗೇನು ಮಾರುಕಟ್ಟೆಗೆ ಜಾಸ್ತಿ ಕೊಟ್ಟು ನಾವು ಆದಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಖಂಡಿತ. ಯಾಕಂದರೆ ನಮಗೆ ಬರೋದು ಭತ್ತ ಅಂದರೆ ಈಗಿನ ಕಾಲದಲ್ಲಿ ಜನಗಳ ಕಷ್ಟ ಉಂಟು, ಆದ್ದರಿಂದ ಅದನ್ನು ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಆದರೆ ನಾನು ಹೇಳುವುದು ಈಗ ಪ್ರಸ್ತುತ ಎಲ್ಲ ಮೆಷಿನರಿ ಬಂದಿದೆ, ಎಲ್ಲ ಯಂತ್ರೋಪಕರಣಗಳು ಧರ್ಮಸ್ಥಳ ಯೋಜನೆಯ ಆಫೀಸಿನಲ್ಲಿ ಕೂಡ ನಮಗೆ ಬೇಕಾದಂಥ ಯಂತ್ರೋಪಕರಣಗಳುಂಟು. ಬೇರೆ ಇಲಾಖೆಯಲ್ಲಿ ಕೂಡ ನಮಗೆ ತೋಟಗಾರಿಕೆಯಲ್ಲಿ ಕೃಷಿ ಇಲಾಖೆ ಇಲ್ಲಕ್ಕೂ ನಮಗೆ ಬೇಕಾಗುವ ಮೆಷಿನರಿಗಳು ಇವೆ. ಅದು ಸಬ್ಸಿಡಿ ರೀತಿಯಲ್ಲಿಯೂ ನಮಗೆ ಸಿಗ್ತದೆ ರೈತರಿಗೆ. ಅದನ್ನೆಲ್ಲ ಪಡ್ಕೊಂಡು ಒಳ್ಳೆ ರೀತಿಯಲ್ಲಿ ಕೃಷಿ ಮಾಡಬಹುದು ಭತ್ತ ಬೇಸಾಯವನ್ನು. ಈಗಿನ ಕಾಲದಲ್ಲಿ ಒಬ್ಬ 1 ಎಕರೆ ಬೇಸಾಯ ಮಾಡೋದಾದರೆ 12-13 ಸಾವಿರದಲ್ಲಿ ಬೇಸಾಯವನ್ನು ಮುಗಿಸಬಹುದು. ಉದಾಹರಣೆ ಹೇಗೆ ಅಂದರೆ, ನಾನು ಇದನ್ನು 1 ಎಕರೆ ಭೂಮಿ ಅದು ಮಾತ್ರ ನಾನು ಹೇಳ್ತಾ ಇದ್ದೇನೆ. 1 ಎಕರೆ ಭೂಮಿ ಉಳುಮೆ ಮಾಡಿ ಅದರ ಸೈಡ್ ನಮ್ಮ ಹುಲ್ಲನ್ನೆಲ್ಲ ತೆಗೆದು ಅದಕ್ಕೂ ಮೆಷಿನರಿ. ಒಬ್ಬ ಗದ್ದೆ ತೋರಿಸಿದ ಈಗ ನಮಗೆ ಒಂದು ಗದ್ದೆಯನ್ನು ಒಬ್ಬ ತೋರಿಸಿದರೆ, ನಾನು ಒಂದು 1 ಎಕರೆ ಗದ್ದೆ ಬೇಸಾಯ ಮಾಡಿಕೊಡಿ ಅಂತ ಹೇಳಿದರೆ ನಾವು ಅಲ್ಲಿಗೆ ಹೋಗಿ ಆ ರೈತರನ್ನು ಭೇಟಿ ಮಾಡಿ ನಾವೇ ಮಾಡಿಕೊಡ್ತೇವೆ. ಫಸ್ಟಿಗೆ ಅದನ್ನು ಹುಲ್ಲು ತೆಗೆಯುವ ಕೆಲಸವನ್ನು ಸೈಡ್ನ ಮೆಷಿನರಿಲಿ ಹುಲ್ಲು ತೆಗೆಯೋದು ಗದ್ದೆಯ ಹುಣಿಯನ್ನು. ಆನಂತರ ಗದ್ದೆ ಉಳುಮೆ ಮಾಡೋದು, 2 ಸಲ ಉಳುಮೆ ಮಾಡೋದು. ಆನಂತರ ಒಂದು ವಾರ ಬಿಟ್ಟು ಇನ್ನೊಂದು ಸಲ ಉಳುಮೆ ಮಾಡೋದು. ಆವಾಗ ನಾವೇ ಮೊದಲೇ ರೆಡಿ ಮರಿ ಇರ್ತೇವೆ, ನೇಜ್ ಹಾಕಿರ್ತೇವೆ. ನಾವು ಬರೀ 18 ದಿವಸದ ನೇಜನ್ನು ಕೊಂಡೋಗಿ ಅವರ ಮನೆಯಲ್ಲಿ ನೆಡೋದು. ಅದು ನಾವು ಇಲ್ಲಿ ತಯಾರು ಮಾಡಿ ಕೊಡ್ತೇವೆ. ಒಬ್ಬ ರೈತನಿಗೆ 1 ಎಕರೆಗೆ ಕಡಿಮೆಯಲ್ಲಿ 1 ಎಕರೆಗೆ 90 ಟ್ರೈನ್ ನೇಜ್ ಬೇಕಾಗ್ತದೆ. ಒಂದು ಮುಡಿ ಗದ್ದೆಗೆ 60 ಟ್ರೈನ್ ನೇಜ್ ಬೇಕಾಗ್ತದೆ. ಈ ನೇಜನ್ನು ಅವರು 1 ಎಕರೆ ಉಂಟು ಅಂತ ಹೇಳಿದರೆ ಅಲ್ಲಿ ಫೋನ್ನಲ್ಲಿ ಹೇಳಿದರೆ ನಾವು ಇಲ್ಲಿ ರೆಡಿ ಮಾಡ್ತೇವೆ. ಇದು ನಾವು ರೆಡಿ ಮಾಡೋದು ಹೇಗೆ ಅಂದರೆ, ನಾವು ಗಾಳಿಸಿದ ಮಣ್ಣು ಮತ್ತು ಸುಡು ಮಣ್ಣು ಸೆಗಣಿ ಉಡಿಯನ್ನೆಲ್ಲ ಹಾಕಿಕೊಂಡು ಒಂದು ಟ್ರೈ ಸಿಗ್ತದೆ ಈಗ, ಆ ಟ್ರೈಯಲ್ಲಿ ನೇಜ್ ಹಾಕಿ ನಾವು ರೆಡಿ ಮಾಡಿ ಇಟ್ಟುಕೊಳ್ತೇವೆ. ಅದನ್ನು 17-18 ದಿವಸದಲ್ಲಿ ಕೊಂಡೋಗಿ ಆ ರೈತ ಯಾವಾಗ ಫೋನ್ ಮಾಡಿದನೋ ಆವತ್ತು ಕೊಂಡೋಗಿ ಆ ಗದ್ದೆಯಲ್ಲಿ ನೆಡುದು. ಆಗ ರೈತನಿಗೆ ಹೆಚ್ಚು ಕಷ್ಟ ಇಲ್ಲ, ಮೆಷಿನರಿ ಬಂತು. ನೆಡ್ಲಿಕ್ಕೆ ನಮ್ಮದು ಮೆಷಿನರಿ, ಇದು ಒಂದು ಎಕರೆಗೆ ಸಾಧಾರಣ ಕಡಿಮೆಯಲ್ಲಿ 1.5-2 ಗಂಟೆಯಲ್ಲಿ ನಮಗೆ ನೆಟ್ಟಾಗ್ತದೆ. ಅದಕ್ಕೆ ದೊಡ್ಡ ಅನುದಾನ ಇಲ್ಲ, 1,100 ರೂಪಾಯಿ ಗಂಟೆಗೆ ಮೆಷಿನರಿಗೆ, ಟ್ರ್ಯಾಕ್ಟರಿಗೆ 1,300, ಮತ್ತೆ ಹುಲ್ಲು ಕಡಿದು ಅವರ ಮನೆಯಲ್ಲಿ ಮೆಷಿನ್ ಇದ್ರೆ ಅದನ್ನೇ ಉತ್ತಮ, ಅಷ್ಟು ಕಡಿಮೆಯಲ್ಲಿ ಮಾಡ್ಲಿಕ್ಕಾಗುತ್ತೆ. ಅದನ್ನು ಕೊಂಡೋಗಿ ನಾವು ನೇಜಿ ನೆಟ್ಟು ಅವರಿಗೆ ಬೇಕಾಗುವಂತ ಅದಕ್ಕೆ ರೋಗದ ಬಾಧೆಗಳು ಯಾವ್ದೆಲ್ಲ ಬರ್ತದೆ ಅಂತೇಳಿ ನಾವು ಮಾಹಿತಿಯನ್ನು ಕೂಡ ಕೊಡ್ತೇವೆ. ಅವರ ಫೋನ್ ನ ಮುಖಾಂತರ ನಾವು ಕಾಂಟ್ಯಾಕ್ಟ್ ಇಟ್ಕೊಳ್ತೇವೆ, ನೀವು ಹೇಗೆ ಆಗಿದೆ, ಹೇಗೆ ಆಗಿದೆ, ರೋಗಗಳು ಹೇಗೆ ಬಂದಿದೆ, ಅದು ಒಳ್ಳೆ ರೀತಿಯಲ್ಲಿ ಬಂದಿದ ಎಲ್ಲ ಅದನ್ನು ವಿಮರ್ಶನೆಯಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ನಾನು ಭತ್ತ ಕೊಟ್ಟದ್ದು ಅದು ಚೆನ್ನಾಗಿ ಕಾಣಬೇಕಂತೇಳಿ ನಮ್ಮ ಒಂದು ಆಸೆ ಇರ್ತದೆ ನಮಗೆ. ಹಾಗೆ ಬಂದಂಥ ಒಳ್ಳೆ ತೆನೆ ಬಂದು ಒಳ್ಳೆ ಪೈರು ಅದು ಒಳ್ಳೆ ರೀತಿಯಲ್ಲಿ ಬಂದ ತಕ್ಷಣ ನಮಗೆ ಮತ್ತೆ ಅವರು ಫೋನ್ ಮಾಡ್ತಾರೆ, ನಮ್ಮನ್ನು ಕೊಯ್ದು ಕೊಡಿ ಮೆಷಿನರಿ ಅಂತೇಳಿ. ಅದನ್ನು ಕೂಡ ಕೊಯ್ಯುವ ವ್ಯವಸ್ಥೆಯನ್ನು ಕೂಡ ನಾವು ಮೆಷಿನ್ ಅಲ್ಲಿ ಕಲಿಸಿ ಅವರಿಗೆ ಗಂಟೆಗೆ ಇಷ್ಟಿಗೊಂದು ಮೆಷಿನಿಗೆ ಅಂತೇಳಿ ಗಂಟೆ ಕೊಟ್ಟು ಅದನ್ನು ಕೊಯ್ಯುವಂಥ ವ್ಯವಸ್ಥೆ ಮಾಡ್ತೇವೆ. ಕೊಯ್ದ ನಂತರ ಬೈ ಹುಲ್ಲು ಕಟ್ಟಲಿಕ್ಕೆ ನಾವು ಅದನ್ನು ಕಂತೆ ರೋಲ್ ಮಾಡಲಿಕ್ಕೆ ನಾವು ಅದನ್ನು ಕಂಡು ಮೆಷಿನನ್ನು ಕಲಿಸಿಕೊಡ್ತೇವೆ. ಈ ರೀತಿಯಲ್ಲಿ ರೈತನಿಗೆ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಮಾಡ್ತಾ ಇದ್ದೇವೆ. ಆದಾಯ ಜಾಸ್ತಿ, ಖರ್ಚು ಕಡಿಮೆ, ಬೇಕಾದಂಥ ಎಲ್ಲ ವ್ಯವಸ್ಥೆ ಕೂಡ ಅವನ ಮನೆಯಲ್ಲಿ ಬರ್ತದೆ. ಊಟದ ಖರ್ಚು ಕೊಡಬೇಕಂತ ಇಲ್ಲ, ಚಹದ ಖರ್ಚು ಕೊಡಬೇಕಂತಿಲ್ಲ, ಇದ್ರೆ ಊಟ ಕೊಟ್ಟರೆ ಆಯ್ತು, ಕೊಡಲೇಬೇಕಂತೇಳಿ ನಮ್ಮದೇನು ಒತ್ತಾಯ ಇಲ್ಲ, ಚಹ ಕೊಡಲೇ ಅಂತೇಳಿ ಅವತ್ತು ಒತ್ತಾಯ ಇಲ್ಲ. ನಮ್ಮದು ಮೆಷಿನರಿ ಹಣವನ್ನು ಮಾತ್ರ ನಾವು ಕೇಳ್ತಾ ಇರೋದ್ರಲ್ಲಿ ಬೇರೆ ಅಲ್ಲಿ ರೈತನಿಗೆ ಬೇಕಾಗುವ ಉಪಕಾರ ಆಗಲಿ ಅಂತೇಳಿ ಉದ್ದೇಶದಿಂದ ನಾವು ಹೆಚ್ಚು ಇದು ಮಾಡ್ತೇವೆ. ಎಲ್ಲರೂ ಯಾರಾದರೂ ಅಲ್ಲಿ ಆದರೂ ಹಡಿಲು ಗದ್ದೆ ಬಿಟ್ಟಿದ್ರೆ ಅದನ್ನು ಬಿಡಬಾರ್ದು, ಯಾವಾಗಲೂ ಬಿಡಬಾರ್ದು. ನಮ್ಮ ಮನೆಗೆ ನಾವು ಊಟ ಮಾಡುವಂಥ ವ್ಯವಸ್ಥೆಯನ್ನು ನೀವು ನಾವೇ ಮಾಡಿಕೊಳ್ಬೇಕು, ಮತ್ತೊಬ್ಬರು ಮಾಡಲಿಕ್ಕಿಲ್ಲ. ಎಲ್ಲರೂ ಅಡಿಕೆ ತೋಟ ಇಟ್ಟರೆ ಮುಂದಿನ ಕಾಲದಲ್ಲಿ ಏನು ತಿನ್ನಬೇಕು ನಾವು ನೋಡಿ. ಈಗ ಎಲ್ಲರೂ ಇಂಜಿನಿಯರು ಡಾಕ್ಟ್ರು ಇದೆಲ್ಲ ಆದರೆ ಮತ್ತೆ ನಾವು ಒಂದು ಸಮಯಕ್ಕೆ ನಾವು ನಟ್ಟು ಬಲ್ಟ್ರು ತಿನ್ನುವ ವ್ಯವಸ್ಥೆ ಕೂಡ ಆಗ್ಬೋದು. ನಾವೇ ತಿನ್ಬೇಕಷ್ಟೇ, ನಮಗೆ ಅಕ್ಕಿ ಸಿಕ್ಕುದಿಲ್ಲ. ನಾವು ಬರೇ ಅದನ್ನು ಇಂಜಿನಿಯರ್ ಆಗಿ ನಟ್ಟು ಬಲ್ಟ್ರು ರೆಡಿ ಮಾಡಿದ್ರೆ ಅದೇ ಆಗ್ತದ ಇಲ್ಲ. ಕೃಷಿಯಲ್ಲಿ ಕೂಡ ಸ್ವಲ್ಪ ಬರಬೇಕು, ಯಾಕಂದ್ರೆ ನಮ್ಮ ಮಕ್ಕಳು ಈಗಿನ ಕಾಲದಲ್ಲಿ ಎಜುಕೇಷನ್ ಅಲ್ಲಿ ಒಳ್ಳೆ ರೀತಿಯ ತರಬೇತಿ ಎಲ್ಲ ಉಂಟು, ಒಳ್ಳೆ ವಿದ್ಯಾಭ್ಯಾಸ ಉಂಟು. ಎಲ್ಲರೂ ಕೃಷಿಗೆ ಸ್ವಲ್ಪ ಉತ್ತೇಜನ ಕೊಡಬೇಕು ಅಂತೇಳಿ ನನ್ನೊಂದು ಅನಿಸಿಕೆ. ಯಾಕಂದ್ರೆ ಬರೀ ಉದ್ಯೋಗ ಅಲ್ಲ, ಉದ್ಯೋಗದಿಂದ ಜಾಸ್ತಿ ನಮ್ಮ ಕೃಷಿಯಲ್ಲಿ ಉತ್ಪಾದನೆ ಮಾಡ್ಲಿಕ್ಕೆ ಆಗ್ತದೆ, ನೆಮ್ಮದಿ ಕೂಡ ಉಂಟು ಕೃಷಿಯಲ್ಲಿ, ಕೃಷಿಕನಿಗೆ ನೆಮ್ಮದಿ ಕೂಡ ಇರ್ತುಂಟು. ಆದರೆ ಉದ್ಯೋಗದಲ್ಲಿ ಅವನಿಗೆ ಅಷ್ಟು ನೆಮ್ಮದಿ ಇರುವುದಿಲ್ಲ, ಬೆಳಗ್ಗಿಂದ ಸಂಜೆವರೆಗೆ ಕೆಲಸ ಮಾಡಿ ಮಾಡಿ ಮಾಡಿ ಮಾಡಿ ಸಾಕಾಗ್ತದೆ. ಆದರೆ ಇಲ್ಲಿ ರೆಸ್ಟ್ ಕೂಡ ಉಂಟು, ನಮ್ಮ ಭೂಮಿಯಲ್ಲಿ ಸುತ್ತಾಡಲಿಕ್ಕೆ ಆಗ್ತದೆ. ಈ ರೀತಿಯಲ್ಲಿ ನಮ್ಮ ಭೂಮಿಯನ್ನು ಹಾಲು ಮಾಡದೆ ಒಳ್ಳೆ ರೀತಿಯಲ್ಲಿ ಇಟ್ಟುಕೊಂಡ್ರೆ ಒಳ್ಳೆಯ ಉತ್ತಮ ಅಂತ ಹೇಳಿ ಆ ರೈತನಿಗೆ ಭತ್ತ ಬೇಸದೆ ಒಳ್ಳೆಯ ಇನ್ಕಮ್ ಬರ್ತದೆ. ಈ ಕಡಿಮೆ ಖರ್ಚಲ್ಲಿ ಅವನ ಮನೆಗೆ ಬೇಕಾಗುವ ಅವನ ಭತ್ತದ ಊಟವನ್ನೇ ಅವನಿಗೆ ಮಾಡಲೇ ಆಗ್ತದೆ. ಆಗ ರಾಸಾಯನಿಕ ಮುಕ್ತ ಬೇಕಾದರೂ ಮಾಡಲಿಕ್ಕೆ ಆಗ್ತದೆ, ಅದಕ್ಕೆ ರಾಸಾಯನಿಕ ಗೊಬ್ಬರ ಆಗಬೇಕಂತ ಇಲ್ಲ, ಸಾವಯವ ಗೊಬ್ಬರ ಬೇಕಾದಷ್ಟು ಆ ಗದ್ದೆಗೆ ಹಾಕಲಿಕ್ಕೆ ಆಗ್ತದೆ. ಅದನ್ನು ಕೂಡ ಮಾಡಿಕೊಂಡು ಮಾಡಬಹುದು ಅಂತೇಳಿ ನನ್ನ ಒಂದು ಅನಿಸಿಕೆ. ಒಳ್ಳೆ ರೀತಿಯಲ್ಲಿ ಮಾಡಿದರೆ ನಾನು ಬೇಕಾಗುವ ತರಬೇತಿಯನ್ನು ನಾನು ಫೋನ್ ಮುಖಾಂತರೂ ಬೇಕಾದರೂ ಅವರಿಗೆ ಕೊಡ್ತೇನೆ. ಬೇಕಾದಲ್ಲಿ ಯಾರಾದರೂ ಹತ್ತಿರ ಇದ್ದರೆ ನಮ್ಮ ಊರ ಪುತ್ತೂರು ತಾಲೂಕಿನ ಆಸ್ಪಾಸಿನಲ್ಲಿ ಎಲ್ಲಿ ಇದ್ದರೂ ನಾವೇ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಖಂಡಿತ ಮಾಡ್ತೇವೆ ಅಂತ ಹೇಳಿ ಇಚ್ಛೆ ಪಡ್ತೇನೆ. ಈಗ ನೀವು ಭತ್ತ ಕೃಷಿಯನ್ನು ನೀವು ಮಾಡುವುದಲ್ಲದೆ ಬೇರೆಯವರಿಗೆ ಸಹ ನೀವು ಅದನ್ನು ಹೇಳಿಕೊಡ್ತಾ ಅದನ್ನು ಮಾಡಿಸ್ತಾ ಒಂದು ಹಡಿಲು ಗದ್ದೆ ಇದ್ರೆ ಅಂತ ಇದ್ರೆ ಅಲ್ಲಿಗೆ ನೀವು ಅಂತಹ ಒಂದು ಸಂದರ್ಭದಲ್ಲಿ ಸಹ ನೀವೇ ಹೋಗಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು, ಈಗ ತುಂಬಾ ಕಷ್ಟ, ಕೆಲಸದವರು ಸಿಗುವುದಿಲ್ಲ, ಅಂತಹ ಒಂದು ಸಂದರ್ಭದಲ್ಲಿ ಆ ಯಂತ್ರೋಪಕರಣಗಳನ್ನು ಬಳಸಿಕೊಂಡು ಆ ಒಂದು ಕೃಷಿಕನಿಗೆ ಹೇಗೆ ಬೇಕು ಆ ರೀತಿಯಲ್ಲಿ ಒಂದು ನಿಮ್ಮದೇ ಆದಂತಹ ಸಾಧನೆಯನ್ನು ಮಾಡ್ತಾ ಇದ್ದೀರಾ. ತುಂಬಾ ಖುಷಿ. ಈ ಒಂದು ವಿಚಾರಗಳನ್ನು ಹಂಚಿಕೊಳ್ಬೇಕು, ಒಂದಿಷ್ಟು ರೈತರಿಗೆ ತಲುಪಬೇಕು, ತಾವು ಸಹ ಮಾಡಬೇಕು ಅಂತೇಳಿ ಖುಷಿಯಾಗಬೇಕು. ಆ ರೀತಿಯಲ್ಲಿ ಒಂದು ನೀವು ಮಾಡ್ತಾ ಇದ್ದೀರಾ. ಇಲ್ಲಿ ಈಗ ಭತ್ತದಲ್ಲಿ ಯಾವ ಥರ ವಿಧಗಳಂತೂ ಹೇಳ್ಬೋದಾ ಸರ್? ಮೇಡಮ್, ಮೊದಲು ತುಂಬ ವಿಧ ಇತ್ತು, ಸಾಧಾರಣ ಕಡಿಮೆಯಲ್ಲಿ 25-40-50-60 ಕೂಡ ವೆರೈಟಿ ಉಂಟು, ಬೇರೆ ಬೇರೆ ವೆರೈಟಿ ಉಂಟು, ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ವೆರೈಟಿ ಉಂಟು. ಈಗ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಈ ಕಡೆಯೆಲ್ಲ ಸ್ವಲ್ಪ ಮೊದಲೆಲ್ಲ ಕಜ್ಜಯ ಹೀಗೆ ಬೇರೆ ಅತಿಕಾರ ಅದಂತ ಹೇಳಿ ಬೇರೆ ಬೇರೆ ವೆರೈಟಿ ಇತ್ತು. ಮತ್ತು BT ಅಂತ ಹೇಳಿದ್ದು ಇತ್ತು, ಅದು ಅಂದರೆ ಏನಲ್ಲಿ ಮಾಡಿದರೆ ಸುಗ್ಗಿಯಲ್ಲಿ ಅದು ಆಗೋದು ಬರೋದು ತೆನೆ ಬರೋದು ಅಂಥದ್ದೆಲ್ಲ ಇತ್ತು. ಅಲ್ಲಿ ಇಳುವರಿ ಸ್ವಲ್ಪ ಕಡಿಮೆ ಇತ್ತು, ಆಗಿನ ಕಾಲದ ಭತ್ತ ಬೇಸಾಯದಲ್ಲಿ ಇಳುವರಿ ಕಡಿಮೆ ಇತ್ತು. ಈಗ ಒಳ್ಳೊಳ್ಳೆ ಬಿತ್ತನೆ ಬೀಜ ಬಂದಿದೆ, ಪಂಚಮುಖಿ ಸಹ್ಯಾದ್ರಿ ಅಂತಲ್ಲಿ ಬಂದಿದೆ. ಕೃಷಿ ಇಲಾಖೆಯವರು ಸಂಶೋಧನೆ ಮಾಡಿದಂಥ ಪಂಚಮುಖಿ ಸಹ್ಯಾದ್ರಿ ಅಂತ ಬಂದಿದೆ ಕೃಷಿ ಇಲಾಖೆಯವರು. ಆನಂತರ ಈಗ MO4 ಬಂದಿದೆ, ಅದು ಒಳ್ಳೆ ಬರ್ತದೆ ನಮ್ಮ ಈ ಊರಿಗೆಲ್ಲ ಆಗೋದು ಅಂದರೆ MO4. ಆನಂತರ ಕಜೆ ಜಯ ಅಂತ ಬಂದಿದೆ, ಜಯ ಅಂತ ಬಂದಿದೆ, ಬೇರೆ ಬೇರೆ ಜ್ಯೋತಿ ಅಂತೇಳಿ ಉಂಟು, ಬೇರೆ ಬೇರೆ ವೆರೈಟಿ ಎಲ್ಲ ಉಂಟು. ಒಂದು 5-6 ವೆರೈಟಿ ಉಂಟು ನಮ್ಮ ಈ ಕಡೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇದನ್ನೆಲ್ಲ ಮಾಡ್ಬೋದು. ಇದರಲ್ಲಿ ಒಳ್ಳೆ ರೀತಿಯಲ್ಲಿ ಅಕ್ಕಿ ಕೂಡ ಹಾಗೆ ಭತ್ತ MO4 ಅಲ್ಲಿ ಒಳ್ಳೆ ಗಟ್ಟಿ ಅಕ್ಕಿ ಬರ್ತದೆ. ಮತ್ತು ಅತಿಕ ಇದು ಕಜೆಯಲ್ಲಿ ಅಲ್ಲಿಗಳು ಒಳ್ಳೆಯ ಭತ್ತ ಬರ್ತದೆ. ಜ್ಯೋತಿಯಲ್ಲಿ ಸ್ವಲ್ಪ ಅದು ಬೇಗ ಆಗೋದು, ಒಂದು 90 ದಿವಸದಲ್ಲಿ ಆಗ್ತದೆ. ಅದು ಸ್ವಲ್ಪ ಅಕ್ಕಿ ಎಲ್ಲ ಮೆದು ಇರ್ತದೆ, ಆದರೆ ಲಾಸ್ಟಿಗೆ ಆಗುವ ಒಂದು ವರ್ಷ ಎಲ್ಲ ಬಿಟ್ಟರೆ ಹಳತಾದಷ್ಟು ಒಳ್ಳೆಯ ಅಕ್ಕಿ ಆಗ್ತದೆ. ಅದೀಗ ಭತ್ತದ ಕೃಷಿಯ ಸುಗ್ಗಿ ಆ ಥರ ಒಂದು ಟೈಮಿಗೆ ಅದು ನಾವು ಬೆಳೆ ಬರುವಂಥದ್ದು ಅದೆಲ್ಲ ಒಂದು ಅನುಭವ ಹೇಳ್ಬೋದು ಸರ್? ನೋಡಿ, ನಾವು ಫಸ್ಟ್ ಬೆಳೆ ಮಾಡೋದು ಏನೆಲ್ಲ ಬೆಳೆ, ಆನಂತರ ಸುಗ್ಗಿ ಅಂತೇಳಿ, ಆನಂತರ ಕೊಳಕೆ ಅಂತೇಳಿ, ಮೂರು ವಿಧದ ಬೇಸಾಯ ಉಂಟು. ಅದು ನೀರಾವರಿ ಯೋಜನೆಯನ್ನು ಅನುಸರಿಸಿಕೊಂಡು ನಾವು ಬೇಸಾಯ ಮಾಡಬೇಕು. ಈಗ ಕೆಲವು ಮೊದಲು ಗದ್ದೆ ಬೆಟ್ಟು ಗದ್ದೆ ಅಂತ ನಾವು ಹೇಳ್ತೇವೆ, ಅದರಲ್ಲಿ ನಾವು ಒಂದೇ ಬೆಳೆ ಮಳೆಗಾಲದ ನೀರಾಶ್ರಿತ ಬೇಸಾಯವನ್ನು ಮಾತ್ರ ಮಾಡಲಿಕ್ಕೆ ಆಗ್ತದೆ. ಆನಂತರ ಸುಗ್ಗಿ ಅಂತೇಳಿ, ಅದು ಸ್ವಲ್ಪ ಜಾಸ್ತಿ ಕೆಳಗಿನ ಗದ್ದೆಗಳಲ್ಲಿ ನೀರು ಹರಿದು ಹೋಗುವ ತೋಡುಗಳ ಮಧ್ಯೆ ಇರ್ತದೆ, ಅದು ಆ ಗದ್ದೆ ಆಗಿರುತ್ತೆ. ಮತ್ತೊಂದು ಕೊಳಕೆ ಅಂತೇಳಿ, ಅದು ಏತ ನೀರಾವರಿ ಅಂತೇಳಿ ಮೊದಲೆಲ್ಲ ಇತ್ತು, ಅದು ಕೊಳಕೆ ಮಾಡುವಂಥ ಪರಿಸ್ಥಿತಿ. ಅದು ಹೆಚ್ಚು ಮಾಡಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಕಡಿಮೆ ಕಡಿಮೆ. ಅದು ಕೂಡ ಆಗಿ ಎಲ್ಲ ಪಂಪ್ ಸೆಟ್ಟರ್ ಬೇಕಾಗುವ ವ್ಯವಸ್ಥೆ ಎಲ್ಲ ಉಂಟು. ಅದನ್ನು ಏನೇಲು ಸುಗ್ಗಿ ಕೊಳಕೆ ಅಂತೇಳಿ ಮೂರು ಬೇಸಾಯ ಮಾಡಲಿಕ್ಕೆ ಆಗ್ತದೆ. ಮೂರು ಬೇಸಾಯ ಮಾಡಿದರೆ ಅವರಿಗೆ ಒಳ್ಳೆ ಇಳುವರಿ ಕೂಡ ಅವನಿಗೆ ಪಡೀಲಿಕ್ಕೆ ಆಗ್ತದೆ, ಮತ್ತು ಹೆಚ್ಚು ಆದಾಯ ಮಾಡಲಿಕ್ಕಾಗ್ತದೆ. ಯಾಕಂದರೆ ಅವನಿಗೆ ಬೇಕಾಗುವುದು ಸ್ವಲ್ಪ ಅಕ್ಕಿ ಭತ್ತ, ಬಾಕಿದನ್ನು ಮಾರಾಟ ಮಾಡ್ಬೋದಲ್ಲ ಅವರಿಗೆ. ಆ ಗದ್ದೆಯನ್ನು ಅಡಿಲಿ ಬಿಡಬೇಕಂತ ವ್ಯವಸ್ಥೆ ಇಲ್ಲ, ಅದನ್ನು ಬಿಡಬಾರ್ದು ಅಂತೇಳಿ ನನ್ನ ಅಭಿಪ್ರಾಯ. ಎಲ್ಲಿಯಾದರೂ ಅದನ್ನು ಒಂದು ಬೆಲೆ ಮಾಡಿ ಅದನ್ನು ಅಡಿಲಿ ಬಿಡಬೇಕಂತಿಲ್ಲ, ಆದರೆ ತರಕಾರಿ ಮಾಡ್ಬೋದು ಅವನಿಗೆ. ತರಕಾರಿ ಮಾಡಿದರೆ ಅವನಿಗೆ ಒಂದು 3-4 ತಿಂಗಳು ಅದು ತರಕಾರಿಯಲ್ಲಿ ಹೋಗ್ತದೆ. ನೀರಾವರಿಯನ್ನು ಸ್ವಲ್ಪ ನೋಡಿಕೊಳ್ಬೇಕು. ಈ ರೀತಿಯಲ್ಲಿ ಫಸ್ಟ್ ಮಳೆ ಬರುವಾಗ ಏನೇಲಿ ಬೇಸಾಯ ಮಾಡೋದು, ಅನಂತರ ಮನೆ ಮಳೆ ಬಿಟ್ಟ ನಂತರ ಸ್ವಲ್ಪ ಸುಗ್ಗಿ ಬೇಸಾಯ ಮಾಡೋದು. ಸುಗ್ಗಿ ಬಿಟ್ಟ ನಂತರ 4 ತಿಂಗಳಿಗೆ ಅದು ಬೇಸಾಯ ಆಗೋದು, ಅನಂತರ 4 ಕೊಳಕೆ ಬೇಸಾಯವನ್ನು ಮಳೆ. ಆಗ ವರ್ಷ ಪೂರ್ತಿ ಬೇಸಾಯ ಮಾಡುವಾಗ ಕೂಡ ಇತ್ತು ಪದ್ಧತಿ ಮೊದಲು. ಈಗ ಕೆಲವು ಕಡೆಯಲ್ಲಿ ಉಂಟು, ಕೆಲವು ಕಡೆಯಲ್ಲಿ ಇಲ್ಲ. ಅದನ್ನು ನಾವು ಮುಂದುವರಿಸಿಕೊಂಡು ಹೋದರೆ ಒಳ್ಳೆಯದು ಅಂತೇಳಿ ನನ್ನ ಅಭಿಪ್ರಾಯ. ಆಗ ಹೆಚ್ಚಿನ ನಮಗೆ ಬೇಕಾದವನ್ನು ಅಕ್ಕಿಯನ್ನು ಇಟ್ಟುಕೊಂಡು ಬೇರೆಯವರಿಗೂ ಕೊಡ್ಬೋದು, ಆಗ ಅವರಿಗೆ ಕೂಡ ಹತ್ತಿರದವರಿಗೂ ಕೊಡ್ಬೋದು, ಬೇರೆ ಮಿಲ್ಲಿನವರಿಗೂ ಕೊಡ್ಬೋದು. ಆಗ ನಮ್ಮ ಅಕ್ಕಿಯನ್ನು ನಾವು ಊಟ ಮಾಡಿದಾಗೆ ಆಗ್ತದೆ ಅಂತೇಳಿ ನನ್ನೊಂದು ಅಭಿಪ್ರಾಯ. ಖಂಡಿತ ಸರ್. ಈಗ ಇದಕ್ಕೆ ಏನಾದರೂ ರೋಗ ಬಾಧೆಗಳು ಬರುವ ಸಾಧ್ಯತೆಗಳು ಉಂಟಾ ಸರ್? ಉಂಟು, ಇದಕ್ಕೆ ಕೂಡ ಹುಳಿ ರೋಗ, ಇದಕ್ಕೆ ಬರುವಂಥ ರೋಗಗಳೆಲ್ಲ ಇರ್ತದೆ. ಮತ್ತು ಭತ್ತ ತೆನೆ ಹೋಗುವಾಗ ಆಗ ಒಂದು ರೋಗ ಬರ್ತದೆ, ಆನಂತರ ಬೆಂಕಿ ರೋಗ ಅಂತೇಳಿ ಬರ್ತದೆ, ಬೇರೆ ಬೇರೆ ವೆರೈಟಿಯ ರೋಗಗಳು ಬರ್ತದೆ. ಆ ಕಾಲಕ್ಕೆ ಸರಿಯಾಗಿ, ಈಗ ಫಸ್ಟಿಗೆ ನಾವು ನೆಟ್ಟ ನಂತರ ಒಂದು 10-15 ದಿವಸದಲ್ಲಿ ಹುಳಗಳು ಸ್ಟಾರ್ಟ್ ಆಗ್ತದೆ. ಅದು ಗದ್ದೆಗೆ ನಾವು ನೆಟ್ಟ ನಂತರ ಒಳ್ಳೆ ಚಿಗುರಾಗಿ ಹಸಿ ಹಸಿಯಾಗಿ ಬರ್ತದೆ, ಬರುವಾಗ ಅದಕ್ಕೆ ರೋಗ ಬರ್ತದೆ. ಆಗ ಅದಕ್ಕೆ ನಾವು ಒಳ್ಳೆ ಮದ್ದನ್ನು ಸಿಂಪಡಿಸಬೇಕು. ಆನಂತರ ಸ್ವಲ್ಪ ಸಮಯದ ನಂತರ ಮತ್ತೊಂದು ಎಲೆ ಚುಕ್ಕಿ ರೋಗ ಅಥವಾ ಎಲೆ ಮಡಚುವ ರೋಗ ಅದೆಲ್ಲ ಬರ್ತದೆ, ಆಗ ನಾವು ಅದಕ್ಕೊಂದು ಮದ್ದನ್ನು ಬಿಡಬೇಕು. ಅದಕ್ಕೆ ನಾವು ಒಂದು ಬೇವಿಸ್ಟಿನ್ ಅಂತೇಳಿ ಉಂಟು, ಬೇವಿಸ್ಟಿನ್ ಅಂತ ಅದನ್ನು ಬಿಡ್ಬೋದು. ಆನಂತರ ನಾವು ತೆನೆ ಬಂದ ನಂತರ ಬೆಂಕಿ ರೋಗ ಅಂತ ಬರ್ತದೆ, ಅದು ಕೂಡ ಅದಕ್ಕೂ ಕೂಡ ಮದ್ದು ಬಿಡಬೇಕು. ಇಷ್ಟೆಲ್ಲ ನೋಡಿಕೊಂಡು ನಾವು ಒಳ್ಳೆ ರೀತಿಯಲ್ಲಿ ಕೃಷಿ ಮಾಡಿದರೆ ಖಂಡಿತ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಬೇರೆ ಬೇರೆ ಬೇರೆ ಮದ್ದಿನ ವ್ಯವಸ್ಥೆ ಉಂಟು, ಕಡಿಮೆ ಕಂಟೆಂಟ್ನದ್ದು, ಸಾವಯವದ್ದು ಬೇಕಾದರೆ ಸಾವಯವದ್ದು ಉಂಟು. ನಮಗೆ ಊಟ ಮಾಡೋದರಿಂದ ನಾವು ಸಾವಯವನ್ನೇ ಕೊಡಬೇಕು ಜಾಸ್ತಿ. ಹಟ್ಟಿ ಗೊಬ್ಬರ ಮತ್ತು ನಮ್ಮ ಒಳ್ಳೆ ಆಗುವಂಥ ಸುಡುಮಣ್ಣು ಇದನ್ನೆಲ್ಲ ಹಾಕಿದರೆ ಒಳ್ಳೆ ಉತ್ತಮ ರೀತಿಯಲ್ಲಿ ಬರಲಿಕ್ಕೆ ಸಾಧ್ಯ ಉಂಟು. ಅದರಿಂದ ರೋಗ ಮುಕ್ತ ಕೂಡ ಮಾಡಲಿಕ್ಕೆ ನಮಗೆ ಸ್ವಲ್ಪ ಸುಲಭ ಉಂಟು ಇಲ್ಲಿ ನನ್ನ ಅಭಿಪ್ರಾಯ. ಈಗ ಇದಕ್ಕೆ ಪ್ರಾಣಿಗಳ ಏನಾದರೂ ತೊಂದರೆ ಉಂಟಾ ಸರ್ ಈ ಕೃಷಿಗೆ? ಕೃಷಿಗೆ ತುಂಬ ಪ್ರಾಣಿಗಳದ್ದು ತೊಂದರೆ ಉಂಟು ಈಗಿನ ವ್ಯವಸ್ಥೆಯಲ್ಲಿ. ಈಗ ನೋಡಿ, ನಾವು ಮನುಷ್ಯನಿಗೆ ಜೀವನ ಮಾಡಲಿಕ್ಕೆ ಗಾಳಿ ಎಷ್ಟು ಮುಖ್ಯ, ಎಲ್ಲರಿಗೂ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನೀರು ಕೂಡ. ಅದನ್ನು ಅವನು ತಗೊಳ್ಬೇಕು, ಇವ ತಗೊಳ್ಬೇಕು ಅಂತೇಳಿ ಹೇಳಿ ಏನೂ ಇಲ್ಲ. ದೇವರು ಕೊಟ್ಟಿದ್ದಾರೆ, ಮೇಲಿಂದ ದೇವರೇ ಎಲ್ಲ ಕೊಟ್ಟು ಕಳಿಸಿದ್ದಾರೆ ನಮಗೆ. ಹಾಗೆ ಆ ವಾಯುವನ್ನು ನಾವು ತಗೊಳ್ತೇವೆ, ಅಲ್ಲಿ ಅವಂದು ಇವನಂತೂ ಯಾವುದಿಲ್ಲ. ನೀರು ಕೂಡ ಅವಂದು ಇವನಂತೂ ಯಾವುದೇ ಇಲ್ಲ. ಹಾಗೆಯೇ ನಮ್ಮ ಭತ್ತ ಬೇಸಾಯ ಕೃಷಿ ಮಾಡಿದರೆ ಅದು ಎಲ್ಲ ಪ್ರಾಣಿಗಳಿಗೂ ಸಂದದ್ದು, ಅವರೆಲ್ಲ ತಿಂದು ನಮಗೆ ಉಳಿದದ್ದು. ಯಾಕಂದರೆ ಅವರಿಗೂ ಬೇಕಲ್ಲ, ಅವರಿಗೆ ಬೇಕಾದರೆ ನಾವು ಮನುಷ್ಯ ಮಾಡದಿದ್ದರೆ ಅವನಿಗೆ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ, ಆ ಪ್ರಾಣಿ ಪಕ್ಷಿಗಳಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಸ್ವಲ್ಪ ತಿಂತವೆ, ಏನು ಮನಸ್ಸಿಗೆ ಬೇಸರ ಆಗ್ತದೆ, ಆದರೂ ಅವು ತಿಂದು ಹೋಗೋದು ಅದೊಂದು ಪ್ರಯೋಜನ ಅಲ್ವಾ. ಒಂದು ನೀರು ಕುಡಿಯುದು, ಒಂದು ಹಕ್ಕಿಗಳು ಬಂದು ಒಂದು ಪ್ರಾಣಿಗಳು ಬಂದು ನಮ್ಮ ಗದ್ದೆಯಲ್ಲಿ ನೀರು ಕುಡಿದು ಹೋದರೆ ಅದಕ್ಕಿಂತ ಚಂದ ಯಾವುದುಂಟು? ಆ ಪ್ರಾಣಿಗಳು ಸ್ವಲ್ಪ ತಿಂದು ಹೋಗಲಿ, ಅದಕ್ಕೆ ಹೇಳೋದು ಫಸ್ಟಿಗೆ ಹೇಳಬೇಕು ಅವರಲ್ಲಿ. ಹೇಳುವಾಗ ನಾವು ಪ್ರಾಣಿಗಳಲ್ಲಿ ಮಾತಾಡಬೇಕು, ಸ್ವಲ್ಪ ನಮಗೆ ಬಿಡ ಬಿಟ್ಟು ಹೋಗಿ, ಬಾಕಿ ಉಳಿದದ್ದು ನೀವು ತಿನ್ನಿ ಅಂತೇಳಿ ಅಷ್ಟಾದರೂ ಹೇಳಬೇಕು. ಉಳಿದದ್ದು ನಮಗಾಯಿತು, ನೀವು ಸ್ವಲ್ಪ ತಿನ್ನಿ, ಎಲ್ಲ ತಿನ್ನಬೇಡಿ ಅಂತ ಹೇಳಿದರೆ ಖಂಡಿತ ತಿನ್ನುವುದಿಲ್ಲ. ಅಷ್ಟು ಬರ್ತೇವೆ, ಒಮ್ಮೆ ಹೋಗ್ತೇವೆ, ಸ್ವಲ್ಪ ಎದುರಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಅಲ್ಲಿ ಬರುವ ಹಕ್ಕಿಗಳೆಂದರೆ ನವಿಲು ಬರ್ತದೆ, ಹಂದಿಗಳು ಬರ್ತವೆ, ಆನಂತರ ಗಿಳಿಗಳು ಬರ್ತವೆ, ಪಾರಿವಾಲ ಬರ್ತದೆ, ಬಾಕಿ ಎಲ್ಲ ಚಿಟ್ಟೆಗಳು, ಆ ಸಣ್ಣ ಚಿಟ್ಟೆಗಳು ಹಾಲು ಎಳೀಲಿಕ್ಕೆಲ್ಲ ಬರ್ತವೆ. ಇದೆಲ್ಲ ಬಂದರೆ ಸ್ವಲ್ಪ ಓಡಿಸುವ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು ನಾವು. ನೋಡಿ, ಗದ್ದೆ ಅಂದರೆ ಅದನ್ನು ಹತ್ತಿರ ಹೋಗಿಕೊಂಡಿರಬೇಕು. ಯಾವುದೇ ಒಂದು ಕೃಷಿ ಮಾಡಿಕೊಂಡ್ರೆ ಅದನ್ನು ನಾವು ಬೆಳಿಗ್ಗೆ ಸಂಜೆ ಹೋಗುವಂಥ ವ್ಯವಸ್ಥೆಯನ್ನು ನೋಡಿಕೊಳ್ಳುವಂಥ ವ್ಯವಸ್ಥೆಯನ್ನು, ಯಾರು ಮನುಷ್ಯ ಹತ್ತಿರ ಹೋದನೋ ಅಲ್ಲಿ ಮಾತ್ರ ಒಳ್ಳೆಯ ಕೃಷಿ ಬೆಳೆಗೆ ಆಗ್ತಲಿಕ್ಕೆ ಸಾಧ್ಯತೆ ಉಂಟು. ಇದೆಲ್ಲ ಮಾಡಿಕೊಂಡು ಬಂದ್ರೆ ಮಾತ್ರ ಒಳ್ಳೆ ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ನನ್ನ ಅನಿಸಿಕೆ. ಪ್ರಕೃತಿಯೊಂದಿಗೆ ಬೆಳೀತಾ ಇದ್ದಾನೆ, ಪ್ರಕೃತಿ ಇದ್ರೆ ಮಾತ್ರ ಮನುಷ್ಯ ಬೆಳೀಲಿಕ್ಕೆ ಖಂಡಿತ ಸಾಧ್ಯ. ಆದ ಕಾರಣ ಪ್ರಾಣಿಗಳಿರ್ಲಿ ಒಂದಿಷ್ಟು ಅವರಿಗೆ ಸಹ ಒಂದು ಹೊಟ್ಟೆಪಾಡಿಗೆ ನಾವೇನು ಮಾಡುವಂತ ಕೃಷಿ, ಹಾಗೆ ಅದು ಬಂದು ತಿಂದ್ರು ಸಹ ನಮ್ಮ ಬೆಳೆಗೆ ಏನು ಅದೆಷ್ಟೇನು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಕಡೆಗಳಲ್ಲೂ ಸಹ ಇರ್ತದೆ. ಹಾಗೆ ಒಂದಿಷ್ಟು ನಾವು ಆ ಒಂದು ಕೃಷಿಗೆ ಭೇಟಿ ಕೊಡ್ತಾ ಇದ್ರೆ ಅದು ಬೆಳೆಸ ಜಾಸ್ತಿ ಬರುವ ವಿಷಯ ಸಹ ಉಂಟಲ್ಲಿ. ಯಾಕೆ ಅಂತ ಹೇಳಿದ್ರೆ ಮನುಷ್ಯ ಸಂಚಾರ ಇದ್ರೆ ಅವುಗಳಿಗೆ ಸಹ ಒಂದು ಆ ಸಂಬಂಧದ ಒಂದು ಅರಿವು ಸಿಗ್ತದೆ, ಅಷ್ಟೊತ್ತಿಗೆ ಆ ಬೆಳೆಸ ಜಾಸ್ತಿ ಬರ್ತದೆ. ಆದ ಕಾರಣ ಹೆಚ್ಚಾಗಿ ನಾವು ಅಲ್ಲಿ ಒಂಥರ ನಮಗೂ ಒಂದು ಮನಸ್ಸಿಗೆ ಖುಷಿ ಆಗ್ತದೆ ನಮ್ಮ ಬೆಳೆಯನ್ನು ನೋಡುವಾಗ. ಒಂದಿಷ್ಟು ಪ್ರಾಣಿಗಳು ಸಹ ಬಂದು ಅದನ್ನು ನೋಡಿ ಸಹ ನಮಗೆ ಸಹ ಖುಷಿ ಆಗ್ತದೆ. ಒಂದು ಪ್ರಕೃತಿ ಒಂದಿಗೆ ಮನುಷ್ಯ ಸಾಧನೆಯಲ್ಲಿ ಅವನ ಪಾಲಿನಲ್ಲಿ ಒಂದು ಪ್ರಕೃತಿ ಸಹ ಉಂಟು ಅಂತ ಹೇಳ್ತಾ ಇದ್ದೀರಾ. ಈಗಿನ ಒಂದು ಸಂದರ್ಭಕ್ಕೆ, ಹಿಂದೆ ನಾವು ತುಂಬಾ ಭತ್ತದ ಕೃಷಿಯನ್ನು ನೋಡ್ತಾ ಇದ್ದೆವು, ಈಗೀಗ ನಾವು ಅಡಿಕೆ ತೋಟವನ್ನು ಕಾಣ್ತಾ ಇದ್ದೇವೆ. ಈಗಿನ ಒಂದು ನಮ್ಮ ಸಮಾಜದ ಬೆಳವಣಿಗೆಯಲ್ಲಿ ಭತ್ತದ ಕೃಷಿ ಆದಷ್ಟು ಕಡಿಮೆ ಮಾಡ್ತಾರೆ, ಆದ್ರೆ ನೀವು ಅದಕ್ಕೆ ಹೆಚ್ಚಿನ ಒಲವು ತೋರಿಸಿಕೊಂಡು ನೀವು ಅದನ್ನು ಬೆಳೆಸ್ಕೊಂಡು ಬರ್ತಾ ಇದ್ದೀರಾ. ಆದಷ್ಟು ಹೆಚ್ಚು ಗದ್ದೆಯನ್ನು ಬೆಳೆಸಬೇಕು, ನಮ್ಮ ಆಹಾರದ ಮುಖ್ಯ ಬೆಳೆ ಆ ಒಂದು ಅನ್ನಕ್ಕೆ ಒಂದು ಹೆಚ್ಚಿನ ಮಹತ್ವವನ್ನು ಕೊಡಬೇಕು, ಹಾಗೆ ಆ ಭೂಮಿಯನ್ನು ಸಹ ಹೆಚ್ಚು ಫಲವತ್ತತೆಯಾಗಿ ಬೆಳೆಸಬೇಕು, ಒಳ್ಳೆಯ ಒಂದು ಮುಂದಿನ ಪೀಳಿಗೆಗೆ ಒಳ್ಳೆಯ ಮಣ್ಣನ್ನು ಕೊಡಬೇಕು. ಸೊ ಆ ಎಲ್ಲ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದೀರಾ. ಇದೊಂದು ಒಳ್ಳೆಯ ಒಂದು ಸಾಧನೆ ಅಂತಲೇ ಹೇಳ್ಬೋದು, ಒಂದು ಮಾದರಿಯ ರೈತರಾಗಿ ನೀವು ಬೆಳೀತಾ ಇದ್ದೀರಾ ಅಂತಲೂ ಸಹ ಹೇಳ್ಬೋದು ಸರ್. ಈಗಿನ ಒಂದು ವಿದ್ಯಾಭ್ಯಾಸ ಅಂತ ಹೇಳಿದ್ರೆ ಶಾಲೆಯಲ್ಲಿ ನಮಗೆ ಅಂತಹ ಪಾಠಗಳು ಸಿಗುವುದು ಕಡಿಮೆ, ಕೃಷಿಗೆ ಬೇಕಾದಂತಹ ಪಾಠಗಳು ಮಕ್ಕಳಿಗೆ ಸಿಗುವುದು ಕಡಿಮೆ. ಆದ್ರೆ ಕಲ್ತಂತಹ ವಿದ್ಯಾಭ್ಯಾಸ, ಈಗ ಹೊರಗಡೆ ಹೋಗಿ ನೀವು ಕೆಲಸ ಮಾಡಿ ನೀವೊಂದು ಹೊಸ ಶಿಕ್ಷಣವನ್ನು ಕಲ್ತದ್ದು ಕೃಷಿಯ ಒಂದು ವಿಷಯದಲ್ಲಿ, ತಮ್ಮದೇ ಆದಂತಹ ಅನುಭವ, ನಿಮ್ಮ ಮುಂದಿನ ಮಕ್ಕಳಿಗೆ ಹೇಳುದಿದ್ರೆ, ಮುಂದಿನ ಈ ಯುವ ಜನರಿಗೆ ಒಂದು ನಿಮ್ಮ ಅನುಭವ ಹೇಳುದಿದ್ರೆ, ಹೇಗೆ ಒಂದು ಕೃಷಿಯಲ್ಲಿ ಅಂದ್ರೆ ಒಂದು ಕಡೆ ನಾವು ಇಂಜಿನಿಯರ್ ಡಾಕ್ಟರ್ ಅಥವಾ ಬೇರೆ ಯಾವುದೇ ಫೀಲ್ಡ್ಗಳನ್ನು ನಾವು ತಗೊಳ್ತೇವೆ ವಿದ್ಯಾಭ್ಯಾಸದೊಂದಿಗೆ, ಆದ್ರೆ ಅದರೊಂದಿಗೆ ಅದನ್ನು ಬಿಟ್ಟು ನಮಗೆ ಇದನ್ನು ಮಾಡಿದ್ರು ಸಹ ಈ ಒಂದು ಒಳ್ಳೆಯ ಜೀವನ ನಡೆಸಲಿಕ್ಕೆ ಸಾಧ್ಯ ಅಂತ ಹೇಳಿ ನೀವು ತೋರಿಸಿಕೊಟ್ಟಿದ್ದೀರಾ. ಅದಕ್ಕೋಸ್ಕರ ಒಂದು ನಮ್ಮ ಯುವ ಜನತೆಗೆ ಒಂದು ನಿಮ್ಮ ಅನುಭವ ಒಂದು ಹಂಚಿಕೊಳ್ಬಹುದಾ ಸರ್? ಖಂಡಿತ. ನಾನು ಹೇಳುವುದಂದ್ರೆ ಎಲ್ಲ ವಿದ್ಯಾಭ್ಯಾಸ ಬೇಕಾದ್ರೆ ಮಾಡಿಕೊಳ್ಳಿ, ವಿದ್ಯಾಭ್ಯಾಸ ಬೇಡ ಅಂತ ಹೇಳಲಿಕ್ಕೆ ನಾನು ಹೇಳುವುದಿಲ್ಲ. ವಿದ್ಯಾಭ್ಯಾಸ ಬೇಕು, ಎಲ್ಲ ನಮಗೆ ಇದನ್ನು ಬೇಸಾಯ ಮಾಡಲಿಕ್ಕೆ ಬೇಕಾದ್ರೂ ವಿದ್ಯಾಭ್ಯಾಸ ಬೇಕು. ಹೆಚ್ಚಿನವರು ಬರೇ ಸುಮ್ಮಗೆ ಅರ್ಧ ಸಂಬಳ ಕಡಿಮೆ ಸಂಬಳದಲ್ಲಿ ಜಾಗ ಬೇಕಾದಷ್ಟು ಮನೆಯಲ್ಲಿ ಇರ್ತದೆ, ಒಂದು ಎರಡು ಮಕ್ಕಳು. ಈಗಿನ ಕಾಲದಲ್ಲಿ ಎಲ್ಲ ಒಂದು ಎರಡು ಮಕ್ಕಳು, ಎಲ್ಲರೂ ಇಂಜಿನಿಯರ್ ಡಾಕ್ಟರ್ ಎಲ್ಲ ಮಾಡಿಕೊಂಡು ಅಲ್ಲೇ ಇದ್ರೆ ತಂದೆ ತಾಯಿ ಇಲ್ಲಿ ಇರ್ತಾರೆ, ಅವರು ಬೇಸಾಯ ಮಾಡಿಕೊಂಡು ಮತ್ತೆ ಪ್ರಯಾಸರಾಗ್ತಾರೆ. ಮತ್ತೆ ಅವರನ್ನು ನಾವು ಹಾಸ್ಟೆಲಿಗೆ ಹಾಕುವಂತಹ ಅಥವಾ ಬೇರೆ ಕಡೆಯಲ್ಲಿ ನಾವು ಅವರನ್ನು ನಿಲ್ಲಿಸುವ ವ್ಯವಸ್ಥೆಯನ್ನು ಮಾಡ್ತೇವೆ. ನಮ್ಮ ಭೂಮಿ ಬರಡು ಭೂಮಿಯಾಗಿ ಇರ್ತದೆ, ಅಲ್ಲಿ ಏನು ಇನ್ಕಮ್ ಬರುವುದಿಲ್ಲ, ಬೇರೆ ಕಡೆಯಲ್ಲಿ ಇನ್ಕಮ್ ಆಗಿ ನಾವು ಹೋಗ್ತದೆ, ಅದರಲ್ಲಿ ನಮಗೆ ಹೆಚ್ಚು ಬರುವುದಿಲ್ಲ. ಆದರೂ ನಮಗೆ ಸುಲಭದಲ್ಲಿ ಬೇಗ ಬೇಗ ಬರ್ತದೆ ಅಂತೇಳಿ ನಾವು ಹೋಗುದು ಹಾಗೆಲ್ಲ. ಈಗ ಭೂಮಿ ಇದ್ದ ಭೂಮಿಯನ್ನು ನಮ್ಮ ಭೂಮಿಯಲ್ಲಿ ಬಂದು ಒಬ್ಬ ಎಜುಕೇಶನ್ ಆದಂತಹ ಒಬ್ಬ ಹುಡುಗ ಮನೆಯಲ್ಲಿ ಕೃಷಿ ಮಾಡಿದ್ರೆ ಅವನಿಗೆ ಯಾವ ತೊಂದರೆ ಕೂಡ ಇಲ್ಲ. ಬೇರೆ ಬೇರೆ ವೆರೈಟಿಯ ಕೃಷಿಯನ್ನು ಮಾಡ್ಲಿಕ್ಕೆ ಆಗ್ತದೆ. ಈಗಿನ ಕಾಲದಲ್ಲಿ ನಾನು ಹೇಳೋ ಪ್ರಕಾರ ಒಂದು ಕೃಷಿ ಭೂಮಿಯಲ್ಲಿ ಅಡಿಕೆ ಮಾಡ್ಬೋದು, ಗದ್ದೆ ಮಾಡ್ಬೋದು, ತೆಂಗು ಮಾಡ್ಬೋದು, ಕಾಲ್ ಮನಸ್ಸು ಮಾಡ್ಬೋದು, ಕೊಕ್ಕೋ ಮಾಡ್ಬೋದು, ಗೇರು ಬೀಜ ಮಾಡ್ಬೋದು, ರಬ್ಬರ್ ಮಾಡ್ಬೋದು, ಬೇರೆ ಬೇರೆ ವೆರೈಟಿ ಮಲ್ಲಿಗೆ ಮಾಡ್ಬೋದು, ತರಕಾರಿ ಮಾಡ್ಬೋದು, ಎಲ್ಲ ಬೇರೆ ಬೇರೆ ವೆರೈಟಿ ಬೇರೆ ಬೇರೆ. ಒಂದು 15-20 ಎಕರೆ ಜಾಗ ಇದ್ರೆ ಬೇರೆ ಬೇರೆ ವೆರೈಟಿ ಮಾಡಿ, ನಿಮಗೆ ಆದಾಯದ ಮೂಲ ಅಲ್ಲೇ ಬರ್ತದೆ. ಬೆಳಿಗ್ಗೆ ಹೋಗುವ ಕೊಯ್ಲಿಕ್ಕೆ ಬರುದು, ಒಂದು ಇವತ್ತು ಮಲ್ಲಿಗೆ ಕೊಯ್ದ್ರೆ ಆಚೆ ಅಡಿಕೆ ಕೊಯ್ದು, ಆಚೆ ತೆಂಗಿಗೆ ಕೊಯ್ದು, ಆಚೆ ಹೋದ್ರೆ ಮತ್ತೆ ರಬ್ಬರ್ ಕೊಯ್ದು, ಎಲ್ಲ ಕಡೆಯಲ್ಲಿ ಮನೆಯ ಸುತ್ತಮುತ್ತ ನಾವು ಕೃಷಿ ಮಾಡಿದ್ರೆ ಬೇಕಾಗುವ ರೀತಿಯಲ್ಲಿ ಕೃಷಿ ಮಾಡಿದ್ರೆ ಸುತ್ತಮುತ್ತ ದಿವಸಕ್ಕೊಂದು ರೀತಿಯಲ್ಲಿ ಹಣ ತಗೊಳ್ಳಿಕ್ಕೆ ಆಗ್ತದೆ. ಅಲ್ಲಿ ಕೂಡ ಸಿಕ್ಕುದು ನಮಗೆ ತಿಂಗಳಿಗೊಮ್ಮೆ ಸಂಬಳ. ಇಲ್ಲಿ ಪ್ರತಿ ದಿವಸ ನಮಗೆ ತಗೊಳ್ಳುವಂತಹ ಸಂಬಳ, ಅದೊಂದು ಖುಷಿ ಇರ್ತದೆ. ನಾವು ಮಾಡಿದ್ದೇವೆ, ನಾವು ಮಾಡಿದ್ದೇವೆ ಅಂತೇಳಿ ಅದರ ಒಟ್ಟಿಗೆ ನಾವು 10 ಜನರಿಗೆ ಕೆಲಸ ಕೊಡುವ ವ್ಯವಸ್ಥೆ ಕೂಡ ಆಗ್ತದೆ. ನೀವು ಹೋಗಿ ಅಲ್ಲಿ ದುಡಿಯುವುದು ಅದಲ್ಲ ಬೇಕದ್ದು, ನಾವು 10 ಜನರನ್ನು ಕೆಲಸ ನಮ್ಮ ಭೂಮಿಯಲ್ಲಿ ಕೆಲಸ ಮಾಡಿಸಿ ಅವರಿಗೆ ಸಂಬಳ ಕೊಡುವ ವ್ಯವಸ್ಥೆ ಆಗಬೇಕು. ಬರೇ ನಾವು ಸಂಬಳ ತಗೊಳ್ಳುವಂಥ ವ್ಯವಸ್ಥೆ ಮಾತ್ರ ಆಗಬಾರದು. ಇನ್ನಿನ ಮುಂದಿನ ಜನಾಂಗಕ್ಕೆ ನಾವು ಕೂಡ ಒಂದು 10-20 ಜನರಿಗೆ ಕೆಲಸ ಕೊಟ್ಟು ವರ್ಷ ಪೂರ್ತಿ ಕೆಲಸ ಕೊಟ್ಟರೆ ಅದು ಅವರಿಗೆ ಒಂದು ಉದ್ಯೋಗ ಕೂಡ ಆಗ್ತದೆ, ಅದೊಂದು ಸವಿ ನೆನಪಾಗ್ತದೆ. ನೀವು ವಿದ್ಯಾವಂತರಾಗಿ ಬರೇ ಒಬ್ಬರು ಅಲ್ಲಿ ಇರುವುದು ಅಷ್ಟು ಒಳ್ಳೇದಲ್ಲ ಅಂತೇಳಿ ನನ್ನೊಂದು ಅಭಿಪ್ರಾಯ. ಮುಂದಿನ ಪೀಳಿಗೆಗೆ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ಭತ್ತ ಬೇಸಾಯದ ಬಗ್ಗೆ ಅಥವಾ ಕೃಷಿಯ ಬಗ್ಗೆ ನಾವು ಹೇಳದಿದ್ರೆ ಭತ್ತ ಎಲ್ಲಿ ಆಗುವುದು, ಯಾವ ಗದ್ದೆಯಲ್ಲಿ ಭತ್ತ ಆಗುವುದು, ಯಾವ ಗದ್ದೆಯಲ್ಲಿ ಅಕ್ಕಿ ಆಗುವುದು ಅಂತ ಹೇಳಿ ಕೇಳುವ ಪ್ರಶ್ನೆ ಬರ್ತದೆ. ಬಂದಿದೆ, ಈಗಾಗಲೇ ಬಂದಿದೆ, ಅದ್ರ ಮುಂದಕ್ಕೂ ಕೂಡ ಹಾಗೆ ಬರ್ಬೋದು. ಅಕ್ಕಿ ಯಾವ ಗದ್ದೆಯಲ್ಲಿ ಆಗ್ತದೆ, ಗದ್ದೆಯಲ್ಲಿ ಆಗ್ತದ, ಗುಡ್ಡದಲ್ಲಿ ಆಗ್ತದ, ಮರದಲ್ಲಿ ಆಗ್ತದ ಅಂತ ಹೇಳಲಿಕ್ಕೂ ಖಂಡಿತ ಮುಂದಿನ ಮಕ್ಕಳು ಇದ್ದಾರೆ. ಆದ್ದರಿಂದ ಅದನ್ನು ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂತ ವ್ಯವಸ್ಥೆಯನ್ನು ಖಂಡಿತ ನಾವು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾವು ಈ ಆಕಾಶವಾಣಿ ಮುಖಾಂತರ, ಈ ಪ್ರಸಾರದ ಮುಖಾಂತರ ನಾವು ತಮ್ಮಲ್ಲಿ ಕೇಳಿಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಪ್ರೀತಿಯ ಬಂಧುಗಳೇ, ಈ ಒಂದು ಭತ್ತದ ಕೃಷಿಗೆ ನಿಮ್ಮ ಒಂದು ತರಬೇತಿಯನ್ನು ಕೊಡುವುದಿದ್ರೆ, ಹಾಗೆ ನಿಮ್ಮನ್ನು ಈ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡೋದಿದ್ರೆ ನಿಮ್ಮ ಒಂದು ದೂರವಾಣಿ ಸಂಖ್ಯೆ? ನನ್ನ ಹೆಸರು ಮೋನಪ್ಪ ಪೂಜಾರಿ ಅಂತೇಳಿ. ನನ್ನ ನಂಬರ್ 9972 ತೊಂಬತ್ತು ಏಳು. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, 9972 2260 97. ಈ ಫೋನ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಯಾವಾಗ ಬೇಕಾದರೂ ನಾನು ತರಬೇತಿ ಕೊಡಲಿಕ್ಕೆ ಅಥವಾ ಮಾಹಿತಿ ಕೊಡಲಿಕ್ಕೆ ಸಿದ್ಧನಿದ್ದೇನೆ. ಬಂದು ನಿಮಗೆ ಏನಾದರೂ ಬೇಸಾಯ ಮಾಡಲಿಕ್ಕೆ ಗದ್ದೆ ಉಂಟು ಅಂತ ಹೇಳಿದರೆ, ದೂರ ಅಂದರೆ ನಮಗೆ ತುಂಬ ತುಂಬ ದೂರ ಅಂದರೆ ಬರಲಿಕ್ಕೆ ನಾವು ಅಲ್ಲಿಗೆ ಬಡವ ವ್ಯವಸಾಯ ಬೇರೆ. ನಾನೊಬ್ಬ ಧರ್ಮಸ್ಥಳ ಯೋಜನೆಯ ಕೃಷಿ ಯೋಧನಾಗಿದ್ದೇನೆ. ಈಗ ಉದಾಹರಣೆಗೆ ನಾನು ಪುತ್ತೂರಲ್ಲಿದ್ದರೂ ಬಂಟ್ವಾಳದಲ್ಲಿ ಯಾರಾದರೂ ಕೃಷಿ ಮಾಡ್ತಿದ್ರೆ ನಾನು ಅಲ್ಲಿ ವ್ಯವಸಾಯ ಮಾಡಲಿಕ್ಕೆ ನಾನು ತಯಾರಿದ್ದೇನೆ, ಅಥವಾ ಅಲ್ಲಿ ಕಾರ್ಕಳದ ಹತ್ತಿರ ಮಾಡಲಿಕ್ಕೆ ನಾನು ತಯಾರಿದ್ದೇನೆ. ಯಾಕಂದರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿಕೊಡ್ತೇವೆ ನಾವು, ನಮ್ಮ ಯೋಧನನ್ನು ಮತ್ತೊಂದು ಯೋಧನಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಆ ಮುಖಾಂತರ ಅವರಿಗೆ ಕೃಷಿ ಧರ್ಮಸ್ಥಳ ಯೋಜನೆಯ ಪೂಜ್ಯ ಕಾಮಂದರ ಆಶೀರ್ವಾದ ಪ್ರಕಾರ ಆ ಬೇಸಾಯ ಮೆಷಿನರಿ ಮತ್ತು ಇದನ್ನು ಕೊಡುವಂಥ ವ್ಯವಸ್ಥೆ, ನೇಜಿ ಹಾಕುವ ವ್ಯವಸ್ಥೆಯನ್ನು ಕೊಂಡು ಮಾಡಿ ಅವರಿಗೆ ಬೇಕಾದ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಸಿದ್ಧನಿದ್ದೇನೆ ಅಂತೇಳಿ ರೈತರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಪ್ರೀತಿಯ ಶ್ರೋತೃಗಳೇ, ಕೇಳಿದ್ದೀರಲ್ಲ ಇವರ ಅನುಭವವನ್ನು. ಒಂದಿಷ್ಟು ಅವರ ಅನುಭವಗಳನ್ನು ಹಂಚಿಕೊಂಡಾಗ ನಮಗೂ ಸಹ ಒಂದು ಗದ್ದೆಯ ಬೇಸಾಯವನ್ನು ಮಾಡುವ ಅಂತ ಕಾಣ್ತದೆ. ಹಾಗೆ ಭೂಮಿ ಇದ್ದವರು ಆದಷ್ಟು ಗದ್ದೆಯ ಬೇಸಾಯವನ್ನು ಮಾಡಿ, ಹಾಗೆ ಅದರ ಒಂದು ಮಾಹಿತಿ ಬೇಕಾದರೆ ನಮ್ಮ ಇವತ್ತಿನ ಸಂದರ್ಶಕರಾದ ಮೋನಪ್ಪ ಪೂಜಾರಿ ಇವರು ಅವರ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿದ್ದಾರೆ, ಅವರಲ್ಲಿ ಕೇಳಿಕೊಂಡು ತಮ್ಮ ಒಂದು ಕೃಷಿಯನ್ನು ಬೆಳೆಸಿ, ಹಾಗೆ ಈ ಶಿಕ್ಷಣ ಕೇವಲ ಶಿಕ್ಷಣ ಜೀವನಕ್ಕೆ, ಅದು ಕೇವಲ ಜೀವನಕ್ಕೆ ಮಾತ್ರ ಅಲ್ಲ, ನಮ್ಮ ಕೃಷಿಯ ಶಿಕ್ಷಣವನ್ನು ತಗೊಂಡು ನಾವು ಅದನ್ನು ಬೆಳೆಸಬೇಕು, ಮುಂದಿನ ಪೀಳಿಗೆಗೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅವರು. ಆದ ಕಾರಣ ಅವರ ಒಂದು ಒಳ್ಳೆಯ ಒಂದು ಸಾಧನೆಗೆ ತುಂಬ ಖುಷಿಯಾಗ್ತಾ ಉಂಟು. ನಮ್ಮ ಆಕಾಶವಾಣಿಗೆ ಬಂದು ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಇವರಿಗೆ ನಮ್ಮ ಆಕಾಶವಾಣಿ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ಇದುವರೆಗೆ ಭತ್ತದ ಕೃಷಿ ಈ ಕುರಿತು ಮೋನಪ್ಪ ಪೂಜಾರಿ ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಶಶಿಕಲಾ ಪ್ರಭು, ಕಾಡುಮಠ. ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ಅಲ್ಲಿಯವರೆಗೆ ನಮಸ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಆಕಾಶವಾಣಿ ಮಂಗಳೂರು. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಕಮ್ಮ